ಈಗ ಆದರೂ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನೋಡಿದ್ರೆ ಉತ್ತಮ ಅಂತ ಅನ್ಸತ್ತೆ ನನಗೆ. ಮತ್ತೆ ರೇಟು ಚಲೋ ಅದ, ಅದಕ್ಕೆ ನೀನ್ ನೋಡಿ ಹೋಗೋಣಂತ ಬಂದೆ. ಕಂಡಿ ನೀನು ಅಲ್ಲಿ ಏನು ಕೈಯಾಗ ಏನು ಹಿಡ್ಕೊಂಡ್ ಬಂದಿ? ಒಟ್ಟು ಕೈಯಾಗ ಒಂದು ಪುಸ್ತಕ, ಪಾಂಪ್ಲೆಟ್ಸು, ಬ್ರೋಚರು ಏನಾರ ಹಿಡ್ಕೊಂಡಿರ್ತೀಯಲ್ಲಪ್ಪ ಒಟ್ಟು ರಮಣ. ಅಲ್ಲ ಅಲ್ಲ ರಮಣ, ನೀನು ಹೇಳಿದ್ದು ಹೋಗು, ಅಲ್ಲಲ್ಲಿ ಮಾಹಿತಿ ತಿಳ್ಕೊ, ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗು ಅಂತ ಹೇಳ್ತಿರ್ತೀಯಲ್ಲ ಅವಾಗ, ನೀನು ಮಾತು ಕೇಳ್ಬೇಕಂತ ಹೇಳಿ ಹೋಗಿದ್ರು. ಅಲ್ಲಿ ಗ್ರಾಮ ಸೇವಕರು ಇದನ್ನ ನಾನು ಕಡ್ಲಿ ಹಾಕಿದೆಪ್ಪ, ಜೋಳ ಹಾಕಿನಂತ ಹೇಳಿದೆ. ಏ ಹೆಂಗಾರ ಇದೆ ನಿನಗೆ ಸಂಬಂಧ ಪಡ್ತದ ಅಂತ ಹೇಳಿ ನನಗೆ ಓದಕ್ ಬರ್ಲಿಲ್ಲ. ಮತ್ತೆ ನಿನಗೆ ಇದನ್ನ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೋಡು ತಾತ, ಇಲ್ಲಿ ನೋಡ್ತೀನಿ ಏನಪ್ಪ ಇದು, 2022-23 ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಬೆಳೆ ಕಟ್ಟದು, ರೊಕ್ಕ ಕಟ್ಟದು ಅಲ್ಲಪ್ಪ, ಬೆಳೆ ವಿಮೆ ವರ್ಷ ಮಾಡಿಸ್ತೀಯಲ್ಲ ನೀನು. ಅದು ರೊಕ್ಕ ಕಟ್ಟದು, ನಮ್ದು ಬೆಳೆ ಏನು ಹೊಲ್ದಾಗ ಬೆಳಿತೀವಲ್ಲ ಅದನ್ನ ಮಾಡಿಸ್ತೀವಿ ವರ್ಷ ವರ್ಷ. ಅಲ್ಲ ಈ ಸಲ ಕಡ್ಲಿ ಹಾಕಿ, ಜೋಳ ಹಾಕಿ, ಮತ್ತೆ ಹೆಂಗ್ ಮಾಡಿಸಿದಿಲ್ಲ, ಕಂತ ಕಟ್ಟಿಲ್ಲ ಇನ್ನ? ಇಲ್ಲ, ಇದೇ ನಾನು ಮಾಹಿತಿ ಕೊಟ್ಟರು, ಅವ್ರು ಹೇಳಿದ್ರು ಅವ್ರೇನು ಹೇಳ್ತಾರ, ಮತ್ತೆ ಓದ್ದತ ನೀನು ಊರಾಗ ನಮ್ಗೆ ಗೊತ್ತಾಗ್ತದ, ನಿನ್ ತಿಳಿಸಿ ಮತ್ತೆ ನಾಳೆ ಸೋಮವಾರ ಏನಾರು ವಿಚಾರ ಮಾಡೋಣ ಅಂತ ನನ್ನ ತಲೆಯಾಗ ಬಂತು. ನೋಡಪ್ಪ, ಕೃಷಿ ಇಲಾಖೆಯವರು ಈಗಾಗಲೇ ಏನದಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ ಏನು ರೈತರು ಬೆಳೀತಾರೆ ಹಲವಾರು ಬೆಳೆಗಳಿಗೆ ಬೆಳೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಜೊತೆಗೆ ಪಾಂಪ್ಲೆಟ್ಗಳನ್ನ, ಬ್ರೋಚರ್ಗಳನ್ನ ಅಲ್ಲಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಕೊಡಕತ್ತಾರ ನೋಡು. ಹೌದು, ಅದೇ ಕೊಟ್ಟರು. ಇಲ್ಲೇ ಏನು ಮಾಹಿತಿ ಕೊಟ್ಟಾರ ಅದ್ರ ಪ್ರಕಾರ ನೀವು ಹೇಳ್ತೀನಿ ನೋಡು. ನೋಡು, ಈಗ ಕಡಲೆ ಬೆಳೆ ಇದೆಯಲ್ಲ, ಕಡಲೆ ಈ ಸಲ ಅಂತೂ ಹೆಚ್ಚಿನ ಕ್ಷೇತ್ರದೊಳಗೆ ರೈತರು ಹಾಕ್ಯಾರ. ಹೌದು, ಹೌದಿಲ್ಲ? ಹೌದು, ಮಳೆ ಆಸರಿದ ಕಡಲೆನ ಜಾಸ್ತಿ. ಹೌದು, ಹೊರವಲಕ್ಕೆ ನೀರಾವರಿಗಂತೂ ಯಾರು ಕಡಲೆ ಹಾಕಕ್ ಹೋಗುದಿಲ್ಲ. ಕಡಲೆ ಜೋಳ ನಂದು ಹೊರವಲ ಐತೆ, ಮಳೆ ಆಸರಿತ. ಅದಕ್ಕೆ ಇದಕ್ಕೆ ಏನದಲ್ಲ, ಈ ಒಂದು ಬೆಳೆ ಪಂಚಾಯತಿ ಮಟ್ಟದ ಬೆಳೆ ಇದು, ಹಿಂಗಾರು ಹಂಗಾಮಿನ ಗ್ರಾಮ ಪಂಚಾಯತಿ ಮಟ್ಟದ ಬೆಳೆ ಕಡಲೆ ಮಳೆ ಆಶ್ರಿತ ಮತ್ತು ಜೋಳ ಮಳೆ ಆಶ್ರಿತ. ಹೌದು, ಬೆಳೆ ಜೋಳ ಮತ್ತೆ ಕಡಲೆ, ಹಾ, ಇವೆರಡು ಹಿಂಗಾರು ಹಂಗಾಮಿನ ಪಂಚಾಯತಿ ಮಟ್ಟದ ಬೆಳೆಗಳಂತ ಅವ್ರು ಹೇಳ್ತಾರ. ಇವೆರಡು ಬೆಳೆಗಳಿಗೆ ನೀನು ಬೆಳೆ ವಿಮೆಯನ್ನ ಮಾಡಿಸ್ಬೇಕಾಗಿತ್ತಂತಂದ್ರ ಕೊನೆ ದಿನಾಂಕ 16-12-2022. ಅಂದ್ರೆ ಜೋಳಕ್ ಬೇರೆ ಐತೆ ರಮಣ, ಕಡ್ಲಿಗೆ ಬೇರೆ ಬೇರೆ ಐತೆ ಒಂದು ದಿನ? ಕಡಲೆಗೆ 16-12 ಐತಿ. ಕಡ್ಲೆಗೆ ಹಾ, ಅಂದ್ರೆ ಮುಂದಿನ ತಿಂಗಳು 16 ಡಿಸೆಂಬರ್ ಕಡಲೆ ಬೆಳೆಗೆ. ಜೋಳದ ಬೆಳೆಗೆ ಏನದಲ್ಲ ನೋಡಪ್ಪ, 30 ಇದೇ ತಿಂಗಳು, ಈ ನವೆಂಬರ್ದಾಗ, ನವೆಂಬರ್ 30 ರೈತರು ಮಾಡಿಸಿಬಿಡ್ಬೇಕು ಅಂದ್ರೆ ಈ ತಿಂಗಳದಾಗ ಮುಗಿಸ್ಬೇಕು. ಹಾ, ಈ ತಿಂಗಳದೊಳಗನ 30 ಕಂತನ್ನ ಕಟ್ಟಿ ಜೋಳವನ್ನ ಬೆಳೆದಂತ ರೈತರು ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ನಾನು ಮಾಡಿಸ್ಬೇಕು ಜೋಳಕ್ಕ? ಅಲ್ಲ ಮಾಡಿಸ್, ಯಾಕಂತಂದ್ರೆ ಈ ಸಲ ಏನಾಗ್ಬಿಟ್ಟತ, ಮಳೆ ಅಂತೂ ಆಗ್ಲಿಲ್ಲ. ಹೌದು, ಒಣ ಮಣ್ಣಾಗ ರೈತರು ಮಳೆ ಮೊದಲ ಬಿಡ್ಲಿಲ್ಲ, ಮಳೆ ಹತ್ ಬಿಡ್ತು. ಹೌದು, ಮಳೆ ಆಮೇಲೆ ಬಿತ್ತಿದ ಮೇಲೆ ಜೋಳಕ್ಕೆ ಮಳೆ ಆಗ್ಲಿಲ್ಲ ರೈತರಿಗೆ. ಹೌದು, ಹಿಂಗಾರಿ ಸ್ವಲ್ಪ ಬಿತ್ತಿದ್ನಾಗ ಮಳೆ ಕೈ ಕೊಡ್ತು. ಹೌದು, ಮಳೆ ಆತು, ಆಮೇಲೆ ಇಲ್ಲಿ ಜೋಳ ಬರ್ತಾವ ಅನ್ನೋದು ರೈತರು ಏನ ಬಿಟ್ಟದ, ಒಂಥರ ಕಸಿವಿಸಿ ಆಗಿಬಿಟ್ಟಿದೆ. ಬರ್ತಾವ ಅನ್ನೋದು ಗ್ಯಾರಂಟಿ ಇಲ್ಲ ಅಂತೇಳಿ ಒಂದಿಷ್ಟು ಜನ ರೈತರು ಹೇಳ್ತಾರೆ. ಹಸಿ ಕೆಲವೊಮ್ಮೆ ಆರ್ಬಿಟ್ಟಾವ, ಈಗ ಇನ್ ಮ್ಯಾಗ ಮಳೆ ಆಗ್ಬೇಕಾಗಿತ್ತು ಅಂತೇಳಿ ಅಂತ ವಿಚಾರ. ಅಲ್ಲ ರಮಣ, ಯಾಕಂತಂದ್ರೆ ಈಗ ಹೊಟ್ಟಿಗೆ ಕಾಳ ಬೇಕಂತ ಹೇಳಿ ಜೋಳದ ಮೇಲೆ ಆಸೆ ಐತೆ ನಮಗೆ. ಜೋಳ ಅಂದ್ರೆ ಮಾರುಕಟ್ಟೆಯಲ್ಲಿ ನೋಡಿ, ಜೋಳ ಈ ಬಿಳಿ ಜೋಳ ಹೇಗಾಗ್ಬಿಟ್ಟಿದೆ, 45-44 ಒಂದು ಕೆಜಿಗೆ. ಹೌದು, ದುಡ್ಡು. ಅದಕ್ಕೆ ರೈತರು ಏನ್ ಮಾಡಿಬಿಟ್ರ, ಈ ಜೋಳ ನಾವು ಬೆಳೆದಾಗ ರೇಟ್ ಇರೋದಲ್ಲ, ಅದರಿಂದ ಲಾಭ ಬರಲ್ಲ ಅಂತೇಳಿ ಜೋಳ ಹಾಕೋದನ್ನ ಕಡಿಮೆ ಮಾಡಿದ್ರು. ಹಿಂಗಾಗಿ ಹಾಕಿದಂತ ಬೆಳೆ ಬರ್ತದ ಅನ್ನೋದೊಂದು ಗ್ಯಾರಂಟಿನೂ ಇಲ್ಲ. ಹೌದು, ಅದಕ್ಕೆ ಏನದಲ್ಲ, ರೈತರು ಈ ಮಳೆ ಆಸ್ತಿತ್ತೊಳಗ ಜೋಳವನ್ನ ಬಿತ್ತನೆ ಮಾಡಿದಂತವ್ರು ಇದೇ ತಿಂಗಳು 30 ಒಳಗಾಗಿ ವಿಮೆಯನ್ನ ಮಾಡಿಸ್ಬೇಕು. ಮಾಡಿಸ್ತೇನೆ. ಹಾ, ಆಮೇಲೆ ನೋಡು, ಮತ್ತೆ ಕೆಲವೊಂದು ಹೋಬಳಿ ಮಟ್ಟದ ಬೆಳೆಗಳಿದಾವೆ. ಈ ಗ್ರಾಮ ಮಟ್ಟದ ಬೇರೆ ಮತ್ತೆ ಹೋಬಳಿ ಮಟ್ಟದ ಬೆಳೆಗಳು. ಹೋಬಳಿ ಮಟ್ಟದ ಬೆಳೆ ಅಂತಂದ್ರೆ ಕಡಲೆ ನೀರಾವರಿ ಇದಕ್ಕೂ 16-12-2022 ಕೊನೆ ದಿನಾಂಕ. ಜೋಳ ನೀರಾವರಿ ಇದೆಲ್ಲ 30-11-2022 ಕೊನೆ ದಿನಾಂಕ. ಅಗಸೆ ಮಳೆ ಆಶ್ರಿತ 16-12-2022 ಕೊನೆ ದಿನಾಂಕ ಐತಿ. ಆಮೇಲೆ ಮುಂದೆ ನೀನು ಕುಸುಬೆ ಬಂದ್ರೆ, ಮಳೆ ಆಶ್ರಿತ ಕುಸುಬೆ, ಅದೇನದಲ್ಲ 30-11-2022. ಅದೇ ರೀತಿ ಗೋಧಿಯನ್ನ ಅಲ್ಲಲ್ಲಿ ಸ್ವಲ್ಪ ಬೆಳೀತಾರೆ ರೈತರು. ಹೌದು, ಆ ಗೋಧಿಯನ್ನ ಬಿತ್ತನೆ ಮಾಡಿದಂಥವ್ರು ಮಳೆ ಆಶ್ರಿತದಲ್ಲಿ ಯಾರು ಗೋಧಿಯನ್ನ ಬಿತ್ತನೆ ಮಾಡ್ತಾರೆ ಅಂತ ರೈತರು ಇದೇ ತಿಂಗಳು 30 ವಿಮಾ ಕಂತನ್ನ ಕಟ್ಟಿ ನೋಂದಾವಣೆಯನ್ನ ಮಾಡಿಸ್ಬೇಕು. ಆಮೇಲೆ ಇನ್ನ ಬೇಸಿಗೆ ಹಂಗಾಮ ಅಂತ ಹೇಳ್ತೀವಲ್ಲ, ನಾವು ಬೇಸಿಗೆ ಹಂಗಾಮಿನಲ್ಲಿ ರೈತರು ಶೇಂಗಾ ಮತ್ತು ಭತ್ತವನ್ನ ಸಾಮಾನ್ಯವಾಗಿ ರೈತರು ಬೆಳೆದಿರ್ತಾರೆ. ಅಲ್ಲ, ಬೇಸಿಗೆ ನಾವು ಭತ್ತ ಶೇಂಗಾ ಹಾಕ್ತೀವಲ್ಲ. ಹಾ, ಭತ್ತ ಶೇಂಗಾ ಹಾಕ್ತೀವಲ್ಲ. ಬೇಸಿಗೆ ಹಂಗಾಮಿನಲ್ಲಿ ಗ್ರಾಮ ಪಂಚಾಯತ್ ಮಟ್ಟದೊಳಕ ಬೆಳೆಗಳಾದಂತ ಶೇಂಗಾ ನೀರಾವರಿ, ಭತ್ತ ನೀರಾವರಿ, ಇವೆರಡು ಬೆಳೆಗಳದಾವ. ನೀರಾವರಿ ಬೇಸಿಗೆ ಮತ್ತೆ ಮಳೆ ಇರಂಗಿಲ್ಲ, ನೀರಾವರಿ ಒಳಗೆ ಬೆಳೀತಾರೆ ರೈತರು ಶೇಂಗಾ ಮತ್ತು ನೀರಾವರಿ. ನೋಡಿ, ಶೇಂಗಾ ಮತ್ತು ನೀರಾವರಿ, ಶೇಂಗಾ ಬೆಳೆ ಅಂದ್ರೆ ಲಿಂಗಸೂರು ಭಾಗ ಮತ್ತು ಏನು ಹೆಚ್ಚು ರೈತರು ಬೆಳೀತಿರ್ತಾರೆ. ಹೌದು, ಅದಕ್ಕೇನದಲ್ಲ ವಿಮೆಯನ್ನ ಮಾಡಿಸ್ಲಿಕ್ಕೆ 28-2-2023 ಫೆಬ್ರವರಿ ತಿಂಗಳ, 23 ಮುಂದಿನ ವರ್ಷ 2023 ಫೆಬ್ರವರಿ 28 ಟೈಮ್ ಅದ. ಅವರು ಅಲ್ಲಿ ವಿಮೆಯನ್ನ ಮಾಡಿಸ್ಲಿಕ್ಕೆ ಸಾಕಷ್ಟು ಅವಧಿ ಇದೆ, ಮಾಡಿಸ್ಬೇಕು. ಆಮೇಲೆ ಬೇಸಿಗೆ ಹಂಗಾಮಿನ ಹೋಬಳಿ ಮಟ್ಟದ ಬೆಳೆಗಳು ಶೇಂಗಾ ನೀರಾವರಿ, ಭತ್ತ ನೀರಾವರಿ ಅವೇ ಎರಡೇ ಬೆಳೆಗಳಿರೋದು. ಮತ್ತೆ ಇನ್ನೊಂದು ಸೂರ್ಯಕಾಂತಿ ನೀರಾವರಿ ಒಂದೈತಿ. ಹೌದು, ಬೋರಿದ್ದವರು ಬೇಸಿಗೆ ಸ್ವಲ್ಪ ಸೂರ್ಯಕಾಂತಿ ಹಾಕ್ತಿದ್ರ ಅದು ಸಹ ಏನದಲ್ಲ, ಮುಂದಿನ ವರ್ಷ ಫೆಬ್ರವರಿ 28ನೇ ತಾರೀಕಿಂತನ ಟೈಮ್ ಅದ ಇನ್ನ ಮಾಡಿಸ್ಲಿಕ್ಕೆ. ಈ ನೀರಾವರಿ ಒಳಗೆ ಏನು ಭತ್ತದ ಬೇಸಿಗೆ ಹಂಗಾಮಲ್ಲಿ ಮಾಡಿಸುವಂತ ರೈತರು ಶೇಂಗಾ ಇರ್ಬೋದು, ಭತ್ತ ಇರ್ಬೋದು, ಸೂರ್ಯಕಾಂತಿ, ಇವಕ್ಕೆ ಫೆಬ್ರವರಿ 28, 2023 ಕೊನೆ ದಿನಾಂಕದ ಅಲ್ಲ. ಅದಕ್ಕೆ ಒಂದ್ ವಿಷಯ, ಕಟ್ಟು ಕಟ್ಟು ಕಟ್ಟು ಅಂತ ಹೇಳ್ತಿದ್ವಿ. ಹೌದು, ಮತ್ತ ಎಷ್ಟು ಯಾವ ಬೆಳಿಗ್ಗೆ ಜೋಳಕ್ಕೆ ಎಷ್ಟು ಕಟ್ಟಬೇಕು, ಕಡ್ಲಿಕ್ಕೆ ಎಷ್ಟು ಕಟ್ಟಬೇಕು, ಗೋಧಿಗೆ ಎಷ್ಟು ಕಟ್ಟಬೇಕು ರೊಕ್ಕ, ಮತ್ತೆ ಎಕರೆ ಕಟ್ಟಬೇಕಾ, ಎಕರೆ ಕಟ್ಟಬೇಕಾ, ಏನ್ ವಿಚಾರ ಇದೆಪ್ಪ? ಅದನ್ನು ಹೇಳ್ತೀನಿ ನೋಡಿ, ಈಗ ಕೈಯಾಗ ಏನ್ ತಂದಿಲ್ಲ, ಪಾಂಪ್ಲೆಟ್ ಕೊಟ್ಟ ಬಿಟ್ಟಾರ ಅದರಲ್ಲಿ. ನೀರಾವರಿ, ಹಾ, ನೀರಾವರಿ ಜೋಳ ಪ್ರತಿ ಎಕರೆಗೆ 240 ರೂಪಾಯಿ, ಮಳೆಯಾಶ್ರಿತ ಜೋಳ ಇತ್ತಪ್ಪ ಅಂತಂದ್ರೆ ಪ್ರತಿ ಎಕರೆಗೆ 204 ರೂಪಾಯಿ ಐತಿ. ಆಮೇಲೆ ಕಡಲೆ ನೀರಾವರಿ ಪ್ರತಿ ಎಕರೆಗೆ 192 ರೂಪಾಯಿ ಕಟ್ಟಿದ್ರೆ ಮುಗಿತಿಂದು. ಕಡಲೆ ಏನ್ ಒಣಬೇಸದಲ್ಲಿ ಕಡಲೆ ಬೆಳಿತೀವಿ, ಅದಕ್ಕೆ ಏನಲ್ಲ ಒಂದ್ ಎಕರೆಗೆ 174 ರೂಪಾಯಿ, ಬಹಳ ಕಡಿಮೆ ಅದ, ಬಹಳ ಕಡಿಮೆ ಅದ. 200, 170 ರೂಪಾಯಿ ಹಂಗದ, ಹಾ, 174 ರೂಪಾಯಿ ಪ್ರತಿ ಎಕರೆಗೆ. ಆಮೇಲೆ ಸೂರ್ಯಕಾಂತಿ ನೀರಾವರಿ 252 ರೂಪಾಯಿ, ಸೂರ್ಯಕಾಂತಿ ಮಳೆ ಆಶ್ರಿತ 210 ರೂಪಾಯಿ, ಕುಸುಬೆ 156 ರೂಪಾಯಿ ಪ್ರತಿ ಹೆಕ್ಟರ್ಗೆ. ಇದಿಷ್ಟು ಏನದಲ್ಲ ಈ ಒಂದು ಹಿಂಗಾರು ಹಂಗಾಮಿನ ಬೆಳೆಗಳು. ಅಲ್ಲ ರಮಣ, ಈಗ ಹಿಂಗಾರು ಹಂಗಾಮಿಗೆ ಈಗ ಎಕರೆಗೆ ಇಷ್ಟಿಷ್ಟು ರೂಪಾಯಿ ಕಟ್ಟಬೇಕಂತ ಹೇಳಿದಿಲ್ಲ, ಇದಕ್ಕೆ ಎಷ್ಟು ಪರ್ಸೆಂಟೇಜು, ಶೇಕಡ 90% ಏನ, ಎಷ್ಟು ರೊಕ್ಕ, 40,000 ಎಷ್ಟು ಅಂದ್ರೆ ವಿಮಾ ಕಂತ ನಿಗದಿ ಮಾಡಿರೋದು ಏನದಲ್ಲಪ್ಪ, ನೀರಾವರಿ ಜೋಳಕ್ಕೆ 40,000 ರೂಪಾಯಿ ಅಂತ ಅಂದ್ರೆ ಟೋಟಲ್ ಇಷ್ಟು ಅಂದ್ರೆ ಟೋಟಲ್ ಕಂಪ್ಲೀಟ್ ಫೇಲ್ಯೂರ್ ಆತಪ್ಪ ಅಂತಂದ್ರೆ ಅಷ್ಟು ಒಂದು ನಿಗದಿ ಆಗಿದೆ, 40,000 ರೂಪಾಯಿ ವಿಮಾ ಮತ್ತ ಅಂತ ಹೇಳ್ತೀವಿ ನಾವು. ಅಂದ್ರೆ 240 ರೂಪಾಯಿ ನಾವು ಕಟ್ಬಿಟ್ಟಿವಿ, ಏನಾದ್ರೂ ಅಕಸ್ಮಾತ್ ಆಗಿ ಏನಾದ್ರೂ ಅನಾಹುತ ಆತು ಅಂತಂದ್ರೆ ನಮ್ಗೆ ಇಷ್ಟು ರೊಕ್ಕ ಬರ್ತದೆ ಪ್ರತಿ ಒಂದು ಹೆಕ್ಟರಿಗೆ. ಅದು 2.5 ಎಕರೆಗೆ ಜೋಳಕ್ಕೆ ಏನದಲ್ಲ, ನೀರಾವರಿ ಜೋಳಕ್ಕೆ 40,000 ರೂಪಾಯಿ ನಿಗದಿ ಆಗ್ಯದ, ಮಳೆ ಆಸರಿ ಜೋಳಕ್ಕೆ 34,000 ರೂಪಾಯಿ ಪ್ರತಿ ಹೆಕ್ಟರ್ ನಿಗದಿ ಆಗ್ಯದ. ಆಮೇಲೆ ನೀರಾವರಿ ಗೋಧಿ ಇತ್ತಪ್ಪ ಅಂದ್ರೆ 40,000 ರೂಪಾಯಿ ಅದ. ನೀರಾವರಿ ಕಡಲೆ ಏನದಲ್ಲ, 32,000 ರೂಪಾಯಿ ಪ್ರತಿ ಹೆಕ್ಟರ್ಗೆ ಒಂದು ವಿಮಾ ಕಂತು ಬರ್ತಕ್ಕಂಥ ಹಣ. ಆಮೇಲೆ ಕಡಲೆ ಮಳೆ ಆಸರಿತ 29,000 ರೂಪಾಯಿ ಐತಿ, ಹುರುಳಿ ಮಳೆ ಆಸರಿತಕ್ಕೆ ಏನದಲ್ಲ 18,000 ರೂಪಾಯಿ, ಅದೇ ರೀತಿ ಅಗಸೆ ಮಳೆ ಆಸರಿತಕ್ಕೆ 15,000 ರೂಪಾಯಿ, ಸೂರ್ಯಕಾಂತಿ ನೀರಾವರಿಗೆ 42,000 ರೂಪಾಯಿ ವಿಮಾ ಕಂತಿದೆ. ಅಂದ್ರೆ ಬರ್ತಕ್ಕಂಥ ವಿಮಾ ಮೊತ್ತ ಅಂತ ಹೇಳ್ತೀವಿ, ವಿಮಾ ಮೊತ್ತ. ಸೋಜಾಗಿ ನಾವು ಇದು ಒಂದು ರಮಣ, ಯಾವಾಗ ಯಾವಾಗ ಹೋದ್ರ ಇದು ರೊಕ್ಕ ಬರ್ತದ, ಏನ ವಿಮೆ ಯಾವಾಗ ನಾವು ತಗೋಬಹುದು ಅಂತ ಹೇಳಿ ನಮ್ಗೆ ಏನಾದ್ರು ಇದ್ರ ಮಾಹಿತಿ ನೋಡಪ್ಪ. ಈಗ ಬೆಳೆ ಕಟಾವ್ ಪ್ರಯೋಗಗಳನ್ನ ಪ್ರತಿ ವರ್ಷ ಮಾಡ್ತಾರೆ. ಬೆಳೆ ಕಟಾವ್ ಪ್ರಯೋಗಗಳನ್ನ ಮಾಡಿದ ಮೇಲೆ ಅದೇನ್ ಮಾಡ್ತಾರ, ಒಂದು ಬಂದಂತ ಇಳುವರಿ, ಯಾವ ಬೇರೆ ಬೇರೆ ಬೆಳೆಗಳಲ್ಲಿ ಬಂದಂತ ಇಳುವರಿಯನ್ನ, 5 ವರ್ಷ ಹಿಂದಿಂದ ಏನು ಬೆಳೆ ಇಳುವರಿ ಬಂದಿರ್ತಾವಲ್ಲ, ಅದರದ್ದು ಒಂದು ಎವರೇಜ್ ತೆಗಿತಾರ. ಅಂದ್ರೆ ರೈತರು 5 ವರ್ಷ ಹಿಂದೆ ಏನೇನು ಬೆಳಿತಿದ್ರು ಇಷ್ಟು ಇಳುವರಿ ತಗೊಂಡು ಲೆಕ್ಕ ತಗೋತಾರೆ, ಎಲ್ಲ ತಗೊಂಡು ಎವರೇಜ್ ತೆಗೆದು ಒಂದೇಳೆ ಆ ಎವರೇಜ್ ಇಳುವರಿಕ್ಕಿಂತ ಇಲ್ಲೇನು ಈ ವರ್ಷದ ಕಟಾವ್ ಪ್ರಯೋಗದಲ್ಲಿ ಇಳುವರಿ ಕಡಿಮೆ ಬಂದಿತ್ತಪ್ಪ ಅಂತಂದ್ರೆ ಆ ಬೆಳೆಗೆ ಒಂದು ವಿಮೆ ಡಿಕ್ಲೇರ್ ಆಗುತ್ತೆ. ಅದರಲ್ಲಿ ಇಂಡೆಮ್ನಿಟಿ ಮಟ್ಟ ಅಂತ ಇರ್ತದೆ. ಇಂಡೆಮ್ನಿಟಿ ಮಟ್ಟ ಅಂತಂದ್ರೆ 90%, 80%, 90%, ಸಾಮಾನ್ಯವಾಗಿ 80% ಮತ್ತು 90% ಒಂದು ವಿಮಾ ಕಂತಿನ ಮೊತ್ತ, ವಿಮಾ ಮೊತ್ತ ಏನಿರುತ್ತಲ್ಲ ಅದರದ್ದು ಪ್ರತಿಶತ ಅಷ್ಟು ಕೊಡ್ತಿರ್ತಾರೆ. ಅದಕ್ಕೆ ಇದೇನದಲ್ಲ, ಒಂದೇ ವರ್ಷ ಈ ವರ್ಷ ಬೆಳೆ ಬಂದಿಲ್ಲ ಅಂತಂದ್ಲ, ಇದು ಹಿಂದಿನ 5 ವರ್ಷದ ಒಂದು ಎವರೇಜ್ ಇಳುವರಿನ ತಗೋತಾರ ಗಣನೆಗೆ ತಗೊಂಡು. ಆ ಒಂದು ಏನು ಎವರೇಜ್ ಇಳುವರಿ ಈ ವರ್ಷದ ಒಂದು ಇಳುವರಿ ತಾಳೆ ಹಾಕಿದಾಗ ಭಾಳಷ್ಟು ಕಡಿಮೆ ಇತ್ತು ಈ ವರ್ಷದ ಇಳುವರಿ ಅಂದಾಗ, ಅಲ್ಲಿ ಆ ಬೆಳೆಗೆ ಆ ಒಂದು ಭಾಗದಲ್ಲಿ, ಆ ಹೋಬಳಿ ಮಟ್ಟದಲ್ಲಿ ಇರ್ಬೋದು, ಆ ತಾಲೂಕು ಮಟ್ಟದಲ್ಲಿ, ಅದು ಪ್ರತಿ ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಟಾವ್ ಪ್ರಯೋಗಗಳು ಆಗ್ತವೆ. ಒಂದು ಹೋಬಳಿ ಮಟ್ಟದಲ್ಲಿ ಆದದ್ದು ಮತ್ತೊಂದು ಹೋಬಳಿಗೆ ಅಪ್ಲೈ ಆಗೋದಿಲ್ಲ. ಅದು ಏನಪ್ಪ, ಒಂದು ಎಕರೆಗೆ 240 ಹಿಂಗ ಒಂದು ಎಷ್ಟಾಗ್ಲಿ ನಾವು ಕಟ್ಬಿಟ್ರಪ್ಪ ಅಂತಂದ್ರೆ ಏನು ಬೆಳೆ ಫೇಲ್ ಆದಾಗ ನಮಗೆ ಇದು ರೊಕ್ಕ ಒಂದು ವಿಚಾರ ಕೈಗೆ ಒಂದು ಲಾಸ್ ಕಡಿಮೆ ಆಗ್ತದೆ. ಈಗ ಕೆಲವೊಂದು ವೇಳೆ ಏನಾಗತ್ತ, ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಬೆಳೆಗೂ, ಕೆಲವೊಂದು ಹತ್ತಿ ಬೆಳೆ ಜಿಲ್ಲಾ ಮಟ್ಟದಲ್ಲಿ ಬರುತ್ತ, ಆಮೇಲೆ ಕೆಲವೊಂದು ಕಡಲೆ ಬೆಳೆಗೆ ತಾಲೂಕಾ ಮಟ್ಟದಲ್ಲಿ ಡಿಕ್ಲೇರ್ ಆಗ್ಬೋದು. ಈಗ ಲಿಂಗಸೂರು ತಾಲೂಕಿಗೆ ಆತಪ್ಪ ಅಂದ್ರೆ ಸಿಂಧೂರು ತಾಲೂಕಿಗೆ ಆಗದೇ ಇರಬಹುದು. ಹಿಂಗೆ ಆಯಾ ಒಂದು ತಾಲೂಕಿನಲ್ಲಿ ಇಳುವರಿಯನ್ನು ಗಣನೆಗೆ ತಗೊಂಡ್ಬಿಟ್ಟು ಕಟಾವು ಪ್ರಯೋಗಗಳ ಆಧಾರದ ಮೇಲೆ ಈ ಒಂದು ಏನ್ ಮಾಡ್ತಾರೆ, ಬೆಳೆ ವಿಮೆಯನ್ನು ಆಯಾ ಒಂದು ಭಾಗಕ್ಕೆ ಡಿಕ್ಲೇರ್ ಮಾಡ್ತಿರ್ತಾರೆ. ಅದಕ್ಕೆ ಏನಾಗಲಿ ಒಟ್ಟ ನೋಡಪ್ಪ, ಈಗ ಭಾಳಷ್ಟು ಕಡಿಮೆ ಇರೋದ್ರಿಂದ, ನೀ ಜೋಳ ಅಂತ ನೋಡು, ಜೋಳ ಮಳೆ ಹಾಸಿದ 204 ರೂಪಾಯಿ ಅದ. ನೀ 10 ಎಕರೆ ಜೋಳ ಹಾಕಿದ್ಯಪ್ಪ ಅಂತಂದ್ರೆ ಕೇವಲ 2400 ರೂಪಾಯಿ ಕಟ್ಟಬೇಕು 10 ಎಕರೆಗೆ. 10 ಎಕರೆಗೆ ಭಾಳ ಅಮೌಂಟ್ ಏನಲ್ಲ. ನಾಳೆ ಜೋಳ ಬರದೇ ಹೋತಪ್ಪ ನಿಂದು, ಎಲ್ಲ ಕಡೆ ಫೇಲ್ಯೂರ್ ಆಯ್ತು, ಜೋಳಗಳು ಬರಲಿಲ್ಲ ಅಂತಂದಾಗ ಸಹಜವಾಗಿ ನಿನಗೆ ಅದ್ರದ್ದು ಲಾಭ ಬಂದೇ ಬರ್ತದೆ. 34,000 ರೂಪಾಯಿ 1 ಎಕರೆಗೆ ಒಂದು ವಿಮಾ ಮೊತ್ತ ಇದೆ. ಅದರಲ್ಲಿ ಒಂದು 50% ನೋಡಿದ್ರೆ ನಿನಗೆ ಒಂದ್ 15,000 ರೂಪಾಯಿ ಅಂತೂ ಬಂದೇ ಬರ್ತದೆ. ಇಲ್ಲ ರಮಣ, ಯಾಕಂತಂದ್ರೆ ಹಾಕಿದ ಗೊಬ್ಬರ, ಬೀಜ, ಕೋಳಿ ಆಳು, ಅವು ಇವು ಏನೋ ನಮಗೆ ಲಾಸ್ ಆಗ್ತದೆ, ಕಡಿಮೆ ಆಗ್ತದೆ. ಅದಕ್ಕೆ ಏನದಲ್ಲ, ಆದಷ್ಟು ನಾವು ನಿಷ್ಕಾಳಜಿಯನ್ನ ಮಾಡಲಾರ್ದೆ ಕಟ್ಟಿದ್ರೆ ಏನು ಬರೋದಿಲ್ಲ, ಇದು ಸುಮ್ಮನೆ ಯಾಕೆ ಕಟ್ಟಬೇಕಂತಕ್ಕಂಥದ್ದು ತಪ್ಪು ಕಲ್ಪನೆ ಕೆಲವೊಂದು ರೈತರಲ್ಲಿದ್ದಾವೆ. ಅದಕ್ಕೆ ಯಾವತ್ತಿನಾಗ ಏನಾಗತ್ತೆ ಹೇಳಕ್ಕಂಗಿಲ್ಲ ನೋಡು. ಹೋದ ವರ್ಷೆಲ್ಲ ರೈತರು ಭಾಳ ಖುಷಿ ಖುಷಿಯಾಗಿ, ಇಲ್ಲ ನಮ್ಮ ಅಕೌಂಟಿಗೆ 30,000 ಬಂತು, 40,000 ಬಂತು, 100,000 ಬಂತಂತೂ ಬಹಳಷ್ಟು ಜನ ಹೇಳಿದ್ರು. ಭಾಳ ಮಂದಿ ತಗೊಂಡ್ರೆ ಮಂದಿ ರೈತರು ಹೇಳುದು, ಇಲ್ರಿ ನಾವು ಕಟ್ತಾ ಇದ್ದೀವಿ ಒಟ್ಟ ನಮ್ಮ ಅಕೌಂಟಿಗೆ ಇನ್ನೂವರೆಗೂ ನಮ್ಮ ಬೆಳೆ ವಿಮೆ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಹಂಗೂ ಆಗಿದಾವೆ, ಇಲ್ಲಂತಲ್ಲ. ಆ ಭಾಗದಲ್ಲಿ ಆ ಒಂದು ಬೆಳೆ ವಿಮೆ ಡಿಕ್ಲೇರ್ ಆಗಿರಂಗಿಲ್ಲ, ಕೆಲವೊಂದು ತೊಂದರೆಗಳಾಗಿರ್ತವೆ, ಆ ರೀತಿಯಾಗಿ ಒಂದು ಆಗುವ ಸಾಧ್ಯತೆಗಳಿರ್ತವೆ. ಅಲ್ಲ, ಇನ್ನೊಂದು ಭತ್ತ ಅಂತಂದು ಕಡಲೆ ಶೇಂಗಾ, ಈಗ ಹಿಂಗಾರದ ಹೇಳ್ಬಿಟ್ಟು ಈಗ ಬೇಸಿಗೆಗೆ ಹಾಕ್ತಿವಲ್ಲ, ಅವಕ್ಕೆ ಏನಾರ ಇದೇನಾ? ಬೇಸಿಗೆಗೂ ಇದೆ. ಬೇಸಿಗೆ ನೋಡಪ್ಪ, ನೀರಾವರಿ ಭತ್ತಕ್ಕೆ ಏನು ಹೇಳಿದಿಲ್ಲ, ಮುಂದಿನ ವರ್ಷ February 28 ಕೊನೆ ದಿನಾಂಕ ಕಂತನ್ನ ಕಟ್ಟಲಿಕ್ಕೆ, ಪ್ರೀಮಿಯಂ ಕಟ್ಟಲಿಕ್ಕೆ ಬೆಳೆ ವಿಮೆದ್ದು. ಅದಕ್ಕೆ ಏನದಲ್ಲ, ಭತ್ತ ನೀರಾವರಿ ಭತ್ತಕ್ಕೆ 516 ರೂಪಾಯಿ ಪ್ರತಿ ಎಕರೆಗೆ ವಿಮಾ ಒಂದು ಕಂತು ಕಟ್ಟಬೇಕಾಗತ್ತೆ. ಭತ್ತಕ್ಕೆ ಒಂದ್ ಎಕರೆಗೆ 516 ರೂಪಾಯಿ. ಶೇಂಗಾ ನೀರಾವರಿಗಾದ್ರೆ 342 ರೂಪಾಯಿ ಪ್ರತಿ ಎಕರೆಗೆ ವಿಮಾ ಕಂತು ಕಟ್ಟಬೇಕು. ನೀನು ಸೂರ್ಯಕಾಂತಿಯನ್ನು ಹಾಕಿದ್ಯಪ್ಪ ಅಂತಂದ್ರೆ 252 ರೂಪಾಯಿ ಪ್ರತಿ ಎಕರೆಗೆ ಕಂತನ್ನು ಕಟ್ಟಬೇಕು. ಇಷ್ಟಿದು ಬೇರೆ ಬೇರೆ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸಿದಂಥ ಒಂದು ವಿಮಾ ಕಂತಿನ ಒಂದು ವಿವರ ನೀ ಕಟ್ಟಬೇಕಾದದ್ದು. ಇದು ಇಷ್ಟು ಮಾಹಿತಿ ರೈತರು ಏನದಲ್ಲ, ನೀ ನೋಡು ಬಾಳ ಒಳ್ಳೆ ಕೆಲಸ ಮಾಡಿದಿ. ಅಲ್ಲ, ಎಲ್ಲ ಮಾಹಿತಿ ತಗೊಂಡ್ಬಂದ್ಬಿಟ್ಟಿ ನೀನು. ನಾನು ಜೋಳ ಹಾಕಿನಿ, ಕಡ್ಲೆ ಹಾಕಿನಿ, ಮತ್ತೆ ಶೇಂಗಾನು ಬೆಳಿಬೇಕಂತ ಮಾಡಿದ್ದೀನಿ. ಶೇಂಗಾ ಹಾಕಿದ್ರೆ 3 ಮಾಡಿಸ್ಬಿಡು. 3 ಮಾಡಿಸ್ಬೇಕು. ನಾನು 3 ಮಾಡಿಸಿ ಏನಿಲ್ಲ ನೋಡಪ್ಪ, ನಿಮ್ಮ ಹಳ್ಳಿ ಒಳಗಲ್ಲೇ ನಮ್ದೇನು ಕಂಪ್ಯೂಟರ್ ಸೆಂಟರ್ ಅದಾವಲ್ಲ, ಸಾಮಾನ್ಯ ಸೇವಾ ಕೇಂದ್ರಗಳು ಅಂತ ಹೇಳ್ತೀವಿ ನಾವು. ಹೌದಲ್ಲ, ನಮ್ದು ಗ್ರಾಹಕ ಸೇವಾ ಕೇಂದ್ರಗಳು, ಗ್ರಾಹಕ ಸೇವಾ ಕೇಂದ್ರಗಳು, ಕಸ್ಟಮರ್ ಸರ್ವಿಸ್ ಸೆಂಟರ್ಸ್. ಅಲ್ಲಿ ಏನದಲ್ಲ, ಪಂಚಾಯತಿ ಮಟ್ಟದಲ್ಲಿ ಅದಾವ, ತಾಲೂಕು ಮಟ್ಟದಲ್ಲಿ ಅದಾವ, ಹೋಬಳಿ ಮಟ್ಟದಲ್ಲಿ ಅದಾವ. ಅಲ್ಲಿ ಹೋಗಿ ನೀನು ಏನು ನಿಂದು ಪಾಣಿ ಒಂದು, ಆಮೇಲೆ ನಿಂದು ಬ್ಯಾಂಕ್ ಪಾಸ್ ಪುಸ್ತಕ, ಇವೆಷ್ಟು ತಗೊಂಡು ಹೋದ್ರೆ ಸಾಕು. ಅಂದ್ರೆ ನಮ್ಮ ಬೀಗರ ಅದರ ಆ ಕಡೆ ಚಿನ್ನೂರಾಗ ಮಾಡಿದಾಗ ಅವರು ನಡೀತದೆ ರಮಣ. ಅಲ್ಲ, ಅವರು ಮಾಡಿಸ್ಬೋದಲ್ಲ, ಯಾಕಂತಂದ್ರೆ ನಮ್ದು ಲಿಂಗಸೂರು ತಾಲೂಕು ಆಗ್ತದ. ಈಗ ನಮ್ಮ ರಾಯಚೂರು ಜಿಲ್ಲೆದು ಎಲ್ಲ ರೈತರಿಗೆ ಬರ್ತೇನೆ. ಎಲ್ಲಾ ರೈತರು ಮಾಡಿಸ್ಬೋದು, ತಾಲೂಕು ಅಷ್ಟಲ್ಲ, ಎಲ್ಲಾ ಹೋಬಳಿ, ಎಲ್ಲಾ ಹಳ್ಳಿಗಳಿರ್ತಕ್ಕಂಥ ರೈತರು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು 7 ತಾಲೂಕುಗಳು ಬರ್ತಾವಲ್ಲ, 7 ತಾಲೂಕಿನ ರೈತರು ಈ ಬೆಳೆ ವಿಮೆಯನ್ನ, ಹಿಂಗಾರು ಹಂಗಾಮಿನ ಬೆಳೆ ವಿಮೆಯನ್ನ ಮಾಡಿಸ್ಬೇಕು. ಕೆಲವೊಂದು ಬೆಳೆಗಳಿಗೆ ಬಹಳಷ್ಟು ನೋಡು, 30ನೇ ತಾರೀಕು ಕೊನೆ ದಿನಾಂಕ ಇದೆ. ಬಹಳ ಏನಿಲ್ಲ, ನಾಳೆ ನಾಡ್ದ 2 ಮುಗಿಸ್ಬಿಡ್ಬೇಕು ನೀನು. ಹೌದು, ಟೈಮ್ ಇಲ್ಲ. ಟೈಮ್ ಇಲ್ಲ. ಆಮೇಲೆ ಮುಂದೆ ಬೇಸಿಗೆ ಹಂಗಾಮಿನ ಬೆಳೆಗಳಂತಂದಾಗ ಇನ್ನೂ ಟೈಮ್ ಇದೆ. ಅದಕ್ಕೆ ಏನದಲ್ಲ, ಹಿಂದ ಮುಂದೆ ನೋಡಲಾರ್ದೆ ಈ ಬೆಳೆ ವಿಮೆಯನ್ನು ಮಾಡಿಸಿ ಅದ್ರ ಮುಂದೆ ಆಗ್ತಕ್ಕಂತ ಅನಾಹುತಗಳಿಗೆ ನಾವು ವೇಟ್ ಮಾಡಲಾರ್ದೆ ಅದರ ಒಂದು ಏನ ಆತಪ್ಪ, ಸಹಜವಾಗಿ ಹೇಳಕ್ಕಾಗಲ್ಲ, ಆತಪ್ಪ ಅಂತಂದ್ರ ಅನುಕೂಲತೆಗಳನ್ನ ಪಡೆಯಕ್ಕೆ ಅನುಕೂಲ ಆಗತ್ತೆ. ಅಲ್ಲ, ಮತ್ತೆ ಈಗ ಗ್ರಾಹಕ ಸೇವಾ ಕೇಂದ್ರದಾಗ ಮಾಹಿತಿ ಸಿಗ್ಲಿಲ್ಲ, ಮತ್ತೆ ನಾವು ಏನೋ ಹೆಚ್ಚಿನ ಮಾಹಿತಿ, ಮತ್ತೆ ಒಳ್ಳೆ ಆಫೀಸಿಗೂ ಏನಾರು ಹೋಗ್ಬೇಕನ? ಅಲ್ಲಪ್ಪ ನೋಡು, ನಿಂದು ಪಾಂಪ್ಲೆಟ್ನಾಗ ಎಲ್ಲ ನಂಬರ್ ಕೊಟ್ಬಿಟ್ರ. ಈಗೇನದಲ್ಲ, ಜಿಲ್ಲಾ ಮಟ್ಟದಲ್ಲಿ ಇನ್ಸೂರೆನ್ಸ್ ಕಂಪನಿಯ ಪ್ರತಿನಿಧಿಗಳಂತೇಳಿ ಮಾಡಿದ್ದಾರೆ ತಾಲೂಕಾ ಮಟ್ಟದಲ್ಲಿ ಎಲ್ಲ, ಪ್ರತಿ ತಾಲೂಕಿಗೆ ಒಬ್ಬೊಬ್ರು. ಅದಕ್ಕೆ ಅವ್ರ ಫೋನ್ ಸಂಖ್ಯೆಗಳು ಅದಾವ ಈ ಪಾಂಪ್ಲೆಟಲ್ಲಿ ನೋಡಪ್ಪ. ಸಹಾಯಕ ವ್ಯವಸ್ಥಾಪಕರಾದಂಥ ಅನಿಲ್ ಜಾಧವ್ ಅವರು, ಇವರು ಇನ್ಸೂರೆನ್ಸ್ ಕಂಪನಿಯವರು, ಫ್ಯೂಚರ್ ಜನರಲಿ ಇಂಡಿಯಾ ಇನ್ಸೂರೆನ್ಸ್ ಕಂಪನಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಕತ್ತದ. ಅಂದ್ರೆ ಫ್ಯೂಚರ್ ಜನರಲ್ ಇನ್ಸೂರೆನ್ಸ್ ಕಂಪನಿ ಮಾಡಕತ್ತದ. ಅಲ್ಲಿ ಹೋಗಿ ನೀನು ಅವ್ರನ್ನ ಸಂಪರ್ಕ ಮಾಡೋದು, ಅನಿಲ್ ಜಾಧವ್ ಅಂತ ವಿಮಾ ಸಂಸ್ಥೆಯವರು. ಅವರು ಅವರ ಫೋನ್ ಸಂಖ್ಯೆ 9842402175. ಆಮೇಲೆ ರಾಯಚೂರು ಬಂದು ತಾಲೂಕಿಗೆ ಶಂಕರಗೌಡ ಅಂತ ಹೇಳಿದ್ದಾರೆ ಜಿಲ್ಲಾ ಸಂಯೋಜಕರಾಗಿ ಕಂಪನಿ ವತಿಯಿಂದ. ಇವರ ಫೋನ್ ಸಂಖ್ಯೆ 9481724492. ಆಮೇಲೆ ಸಿಂಧನೂರಿಗೆ ನಿಂಗಯ್ಯ ಅಂತದಾರ ಜಿಲ್ಲಾ ಸಂಯೋಜಕರು. ಇವರ ಫೋನ್ ಸಂಖ್ಯೆ 9008258602. ದೇವದುರ್ಗಿಗೆ ಶಕ್ತಿ ಬಾಚನಾಳ್ ಅಂತೇಳಿ ತಾಲೂಕಾ ಸಂಯೋಜಕರು ಇವರು. ಇವರ ಫೋನ್ ಸಂಖ್ಯೆ 9535484083. ಮಾನ್ವಿ ತಾಲೂಕಿಗೆ ಚಂದ್ರಶೇಖರ್ ಅಂತೇಳಿ ತಾಲೂಕಾ ಸಂಯೋಜಕರು. ಇನ್ಸೂರೆನ್ಸ್ ಬೆಳೆ ವಿಮಾ ಯೋಜನೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಾಗಿತ್ತಂದ್ರೆ ಇವ್ರನ್ನ ಕೇಳ್ಬೋದು. ಇವರ ಫೋನ್ ಸಂಖ್ಯೆ 9611683256. ಲಿಂಗಸೂರು ತಾಲೂಕಿಗೆ ಶಿವಮೂರ್ತಿ ಅಂತದಾರ, ಇವ್ರನ್ನ ಸಂಪರ್ಕ ಮಾಡ್ಬೋದು ನೀವು ಬೆಳೆ ವಿಮೆಗೆ ಸಂಬಂಧಪಟ್ಟಂಥ ಮಾಹಿತಿಗೆ. ಇವರ ಫೋನ್ ಸಂಖ್ಯೆ 8838354744. ಇನ್ನು ಸಿಂಧನೂರು ತಾಲೂಕಿಗೆ ಸಿದ್ದನಗೌಡ ಅಂತಿದ್ದಾರೆ, ಇವರ ಒಂದು ಫೋನ್ ಸಂಖ್ಯೆ 9702098009. ಆಮೇಲೆ ಸಿರ್ವಾರ್ ತಾಲೂಕಿಗೆ ಮಾಲಿಂಗರಾಯ ಪೂಜಾರಿ ಅಂತಿದ್ದಾರೆ, ಇವರ ಒಂದು ಫೋನ್ ಸಂಖ್ಯೆ 7764569692. ಆಮೇಲೆ ಮಸ್ಕಿಗೆ ಮೊಹಮ್ಮದ್ ಇಬ್ರಾಹಿಂ ಅಂತದಾರೆ, ಇವರ ಫೋನ್ ಸಂಖ್ಯೆ 8880444188. ಈ ಎಲ್ಲ ಏನು ಪ್ರತಿ ತಾಲೂಕಿಗೆ ಇರ್ತಕ್ಕಂಥ ಪ್ರತಿನಿಧಿಗಳ ಫೋನ್ ಸಂಖ್ಯೆಯನ್ನು ಕೊಟ್ಬಿಟ್ರ ಅಲ್ಲ, ಮತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೂ ಮಾಹಿತಿ ಸಿಗ್ತದೆ. ಅದಕ್ಕೆ ಹಿಂದೆ ಮುಂದೆ ನೋಡ್ಲಾರ್ದೆ ಭಾಳ ವೇಳೆ ಭಾಳ ಕಡಿಮೆ ಇದೆ. ಜೋಳ ಮತ್ತು ಕಡಲೆ ಬೆಳೆಯನ್ನು ಬೆಳೆಯುವಂಥ ರೈತರಿಗೆ ಭಾಳಷ್ಟು ವೇಳೆ ಕಡಿಮೆ ಇದೆ. 30ನೇ ತಾರೀಕಿನ ಒಳಗಾಗಿ ರೈತರು ವಿಮಾ ಕಂತನ್ನು ಕಟ್ಟಿ ಬೆಳೆ ವಿಮೆಯನ್ನು ಮಾಡಿಸೋದ್ರ ಮುಖಾಂತರ ಮುಂದಾಗ್ತಕ್ಕಂಥ ಅನಾಹುತಕ್ಕೆ ಪರಿಹಾರವನ್ನು ಪಡಲಿಕ್ಕೆ ಸಾಧ್ಯ ಆಗತ್ತೆ ನೋಡಪ್ಪ ಅಮರಣ್ಣ. ಚಲೋ ಅದು ರಾಮಣ್ಣ. ಈಗ ಹೆಣ್ಮಕ್ಳ ಹೆಸರ ಮೇಲೆ ಭೂಮಿ ಇರ್ತದಲ್ಲ, ಅವ್ರು ಹಾಕ್ಬೋದ? ಅವರು ಹಾಕ್ಬೋದು, ಹೆಣ್ಮಕ್ಳು ಮಾಡಿಸ್ಬೋದು. ಒಟ್ಟಪ್ಪ ನೋಡಪ್ಪ, ಭೂಮಿ ಯಾರ ಹೆಸರ ಮೇಲೆ ಇರ್ತದ? ನೀನು ಬೆಳೆ ಇರಬೇಕು. ಹಾ, ಬೆಳೆ ಇರಬೇಕು, ಬಿತ್ತನೆ ಆಗಿರಬೇಕು. ಬಿತ್ತನೆ ಆಗೋಕ್ಕಿಂತಲೂ ಮುಂಚೆನೆ ಮಾಡ್ಬೋದು. ಬಿತ್ತನೆ ಇಲ್ಲ ಮುಂದ ಇನ್ನೊಂದು ವಾರ ಬಿಟ್ಟು ಮಾಡ್ದನ್ನೋಕ್ಕಿಂತ ಡೇಟ್ ಮುಗಿತಿತ್ತಪ್ಪ ಅಂತೇಳಿ ಒಳಗೆ ಮಾಡಿಸಿಬಿಡ್ಬೋದು. ಡೇಟ್ ಒಳಗೆ ಮಾಡಿಸಿ ಆಮೇಲೆ 30ನೇ ತಾರೀಕು ನಂತರ ನೀ ಬಿತ್ತಿ, ಬಿತ್ತಿದ ಬಗ್ಗೆ ಬೆಳೆ ಬಗ್ಗೆ ದೃಢೀಕರಣ ಪತ್ರ ಕೊಡ್ಬೇಕಾಗತ್ತೆ ಆಮೇಲೆ. ಇಲ್ಲಪ್ಪ ಅಂತಂದ್ರೆ ಒಂದೇಳೆ ನೀ ಬಿತ್ತನೆ ಮಾಡಿಲ್ಲ ಅಂತಂದ್ರೆ ನೀವೊಂದು ಮನವಿ ಪತ್ರ ಕೊಡಬೇಕು. ನಿನ್ನ ಕಟ್ಟಿದಂಥ ವಿಮಾ ಒಂದು ಏನು ಕಂತಿನ ದುಡ್ಡು ಇರುತ್ತಲ್ಲ ಅದನ್ನು ವಾಪಸ್ ಕೊಡ್ತಾರೆ. ಹೌದು, ಬೇರೆಯವ್ರು ಅವರು ಇವರು ತೊಗೊಂಡಾರ ಇವ್ರು ತೊಗೊಂಡಾರ ಅಂತೇಳಿ ಹೇಳ್ತಿರ್ತೀವಿ ರಾಮಣ್ಣ. ಹೌದು, ಯಾಕಂತಂದ್ರೆ ಈಗ ದುಡ್ಡು ಕಟ್ಟೋದು ಎಕರೆಗೆ 240 ಶೇಂಗಾ ಸೂರ್ಯಕಾಂತಿಗೆ ಭತ್ತಕ್ಕೆ. ಹೌದು, ಐತಿ ಮಾಡಿದ್ರೆ ಮತ್ತೆ ರೈತರ ಸಲುವಾಗಿ ಇರೋ ಕಾರ್ಯಕ್ರಮ ಅಲ್ಲಪ್ಪ. ಮೊನ್ನೆ ನಮ್ಮ ಸಿದ್ದಣ್ಣ ಶಂಕರನ ಕಡೆ ಸಿದ್ದನ ಕಡೆ ಹೋಗಿದ್ದೀವಲ್ಲ. ಹೌದು ಹೌದು, ಹೇಳಿದ್ರಲ್ಲ ಅವ್ರು, ಇಲ್ಲಪ್ಪ ನಮಗ ದುಡ್ಡು ಬಂದದ ಗೊತ್ತಿಲ್ಲ ಎಲ್ಲಿಂದ ಬಂದ ದುಡ್ಡು ಅಂತ ಹೇಳೋರಿಗೆ ಹೆದರಿಕೆ ಬಿಟ್ಟಿತ್ತಂತ. ಪರಿಶನ ಆಗ್ಬಿಟ್ಟು ಪಾಪ. 40,000 50,000 ಅಕೌಂಟ್ನಾಗ ದುಡ್ಡು ಜಮಾ ಆದ ಕೂಡಲೇ ಅವ್ರ ಒಂಥರ ಖುಷಿನೂ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಹೆದರಿಕೆ ಎಲ್ಲಿಂದ ಆಮೇಲೆ ಹೋಗಿ ಬ್ಯಾಂಕಿಗೆ ಹೋಗಿ ವಿಚಾರ ಮಾಡಿದಾಗ ಹೇಳಿದಲ್ಲ ಬಂದ್ ಇಲ್ಲ ಇದು ನಿಮ್ದು ಬೆಳೆ ವಿಮೆ ಬಂದತ ಅಂತೇಳಿ ಬಹಳ ಖುಷಿಯೋ ಖುಷಿ ಅವ್ರಿಗೆ. ಅದಕ್ಕ ಒಮ್ಮೆ ಏನು ಹಿಂದೆ ಮುಂದೆ ನೋಡ್ಲಾರ್ದೆ ನಾವು ಬೆಳೆ ವಿಮೆಯನ್ನ ಮಾಡಿಸಿ ಅದ್ರ ಲಾಭ ಪಡ್ಕೊಳಕ್ಕೆ ಮುಂದೆ ಬರ್ಬೇಕು. ಆಧಾರ್ ಕಾರ್ಡ್ ಬೆಳೆಯದು ಕಾಗದ ಪತ್ರ ಪಾಣಿ ತಗೊಂಡೋಗಿ ಆ ಗ್ರಾಹಕ ಸೇವಾ ಕೇಂದ್ರಕ್ಕೆ ಹೋಗಿ ಅಷ್ಟು ಮಾಡಿಸ್ಬಿಡಂಗಿನಿ. ಮತ್ತೆ ರಾಮಣ್ಣ ಹಿಂಗ ಕುಡಿಸ್ತೀಯ ಮತ್ತೆ ಏನಾರ ಒಂದ್ ಲೋಟ ಚಾ ನಡಿಯಪ್ಪ, ಚಾ ಕುಡಿ, ಚಾ ಕುಡಿದು ಹೋಗ್ಬಿಡಮ್ಮ ಮನೆ ಕಾಯ್ತಿರ್ತಾರ. ಬರ್ತೀನಿ. ರೈತ ಬಂಧುವರೇ, ಇದುವರೆಗೂ 2022 ಹಿಂಗಾರು ಹಾಗೂ ಬೇಸಿಗೆ ಹಂಗಾಮಿಗೆ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಮಾತುಕತೆಯಲ್ಲಿ ಭಾಗವಹಿಸಿದವರು ಡಾಕ್ಟರ್ ವಿ ಜಿ ಭಾವಲತಿ, ಅಂಬರೀಶ್ ಆಸಿಯಾಳ್ ಹಾಗೂ ರೈತರಾದ ಬಸವರಾಜ್. ರೈತ ಬಂಧುರ ಇದೊಂದು ವಾಣಿಜ್ಯ ಪ್ರಕಟಣೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುವರು ಈಗ ಕೇಳೋಣ, ಶುದ್ಧ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಪ್ರಹ್ಲಾದ್ ಹುಬಳೆ ಅವರಿಂದ ಮಾಹಿತಿ. ನಮಸ್ಕಾರ ರೈತ ಬಂಧುವರೇ, ನನ್ನ ಹೆಸರು ಡಾಕ್ಟರ್ ಪ್ರಹ್ಲಾದ್ ಅಂತೇಳಿ, ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಲ್ಲಿ ಪ್ರಾಣಿ ವಿಜ್ಞಾನದ ವಿಷಯ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದ್ರೆ ಶುದ್ಧ ಹಾಲು ಉತ್ಪಾದನೆ. ನಮಗೆಲ್ಲ ಗೊತ್ತಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚಿನ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಇಷ್ಟೆಲ್ಲ ಉತ್ಪಾದನೆ ಮಾಡಿದರೂ ಕೂಡ ನಮ್ಮ ಒಂದು ಹಾಲಿಗೆ ಇಲ್ಲಿ ಪ್ರಪಂಚದ ಮಾರುಕಟ್ಟೆಯಲ್ಲಿ ಆ ಒಂದು ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಹಾಲಿನಲ್ಲಿ ಭಾಳ ಕಲುಷಿತ ಅಂದರೆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇದೆ, ಅದು ಅಶುದ್ಧವಾಗಿದೆ. ಸೊ ಇಷ್ಟು ಉತ್ಪಾದನೆ ಮಾಡಿದರೂ ಕೂಡ ಆ ಒಂದು ಹಾಲಿನ ಒಂದು ಬೇರೆ ಬೇಡಿಕೆ, ಬೇರೆ ರಾಷ್ಟ್ರಗಳಿಂದ ಬೇಡಿಕೆ ಇಲ್ಲ ಅಂತಂದ್ರೆ ಅದು ನಮಗೆ ಭಾಳ ಒಳ್ಳೆ ಬೆಲೆ ಬರೋದಿಲ್ಲ. ಸೊ ಅದ್ರಗೋಸ್ಕರ ನಾವು ಕೇವಲ ಹಾಲಿನ ಉತ್ಪಾದನೆ ಮುಖ್ಯ ಅಲ್ಲ, ಆ ಒಂದು ಶುದ್ಧ ಹಾಲಿನ ಉತ್ಪಾದನೆ ಭಾಳ ಮುಖ್ಯ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬ ರೈತರು, ಇದು ಕೇವಲ ಒಬ್ಬರು ಮಾಡ್ತಕ್ಕಂಥ ಕೆಲಸ ಅಲ್ಲ, ಶುದ್ಧ ಹಾಲು ಉತ್ಪಾದನೆ ಪ್ರತಿಯೊಬ್ಬ ರೈತ. ಈಗ ನಾವು ಉದಾಹರಣೆ ನಮ್ಮ KMF ಸೊಸೈಟಿಯಲ್ಲಿ ಪ್ರತಿಯೊಬ್ಬ ರೈತ, ಹಾಲು ಹಾಕ್ತಕ್ಕಂಥ ರೈತ ಶುದ್ಧ ಹಾಲು ಉತ್ಪಾದನೆ ಮಾಡಿದರೆ ಅದು ಸಾಧ್ಯ ಆಗುತ್ತೆ, ಯಾಕಂದರೆ ಒಬ್ಬರ ಮಾಡ್ತಕ್ಕಂಥ ಕೆಲಸ ಅಲ್ಲ. ಸೊ ಇದನ್ನು ಎಲ್ಲ ರೈತರು ನಾವು ಭಾಳ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಯಾಕಂತಂದರೆ ಶುದ್ಧ ಹಾಲಿನ ಉತ್ಪಾದನೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದರೆ ತಳಿಯ ಆಯ್ಕೆ, ಒಳ್ಳೆ ತಳಿಯ ರೋಗ ಪೀಡಿತವಲ್ಲದ ಅಂದರೆ ಆರೋಗ್ಯವಾದಂಥ ತಳಿಯ ಆಯ್ಕೆಯಿಂದ ಪ್ರಾರಂಭ ಆಗುತ್ತೆ. ಸೊ ಕೇವಲ ಆರೋಗ್ಯವಂತ ಹಸುವಿನ ಆಯ್ಕೆ ಅಷ್ಟೇ ಮುಖ್ಯ ಅಲ್ಲ, ಅಷ್ಟೇ ಮುಖ್ಯವಾದದ್ದು ಕೊಟ್ಟಿಗೆ ಕೂಡ, ಅಂದರೆ ಸ್ವಚ್ಛ ಕೊಟ್ಟಿಗೆ ಕೂಡ ಈ ಒಂದು ಶುದ್ಧ ಹಾಲು ಉತ್ಪಾದನೆಯಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ. ಅಂದರೆ ನಮ್ಮ ಒಂದು ನಾವು ಹೈನುಗಾರಿಕೆಯಲ್ಲಿ ಹೇಳ್ತೀವಿ, ಆದಷ್ಟು ಕೊಟ್ಟಿಗೆ ಗಾಳಿ ಮತ್ತು ಬೆಳಕಿನಿಂದ ಕೂಡಿರಬೇಕು, ಗಾಳಿ ಆಡ್ತಿರ್ಬೇಕು, ನೀರು ನಿಂದಿರಬಾರ್ದು, ಇಳಿಜಾರಾಗಿರ್ಬೇಕು, ಒಂದು ನೀರು ಹರಿದೋಗ್ಲಿಕ್ಕೆ ಒಂದು ಚರಂಡಿ ವ್ಯವಸ್ಥೆ ಇರಬೇಕು, ನೀರು ನಿಂದಿರಬಾರ್ದು, ಮತ್ತು ಸೆಗಣಿ ಬಿದ್ದಂಥ ಸೆಗಣಿ ಮತ್ತು ಆದಷ್ಟು ಬೇಗನೆ ಬೇಗ ಅಂದರೆ ಬೆಳಗ್ಗೆ ಸಾಯಂಕಾಲ ನಾವು ಸ್ವಚ್ಛ ಮಾಡ್ತಾ ಇರಬೇಕು. ಸೊ ಈ ರೀತಿ ಮಾಡೋದ್ರಿಂದ ಸ್ವಚ್ಛತೆ ಕಾಪಾಡ್ಕೊಳ್ಳೋದ್ರಿಂದ ನಮಗೆ ಈ ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಯಾಕಂತಂದರೆ ಈ ನೆಲದ ಮೇಲೆ ಒಂದು ವೇಳೆ ನಾವು ರಾಡಿ ನಿಂದಿರ್ತಾ ಇತ್ತು, ಕೆಸರು ನಿಂದಿರ್ತಾ ಇತ್ತು, ಮತ್ತು ಆ ಒಂದು ಹೆಂಡಿ ಬಹಳಷ್ಟು ಕೆಸರು ಹಾಕ್ತಾ ಇತ್ತು ಅಂದರೆ ಏನಾಗುತ್ತೆ, ಅಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಈ ನಮ್ಮ ಹಸು ಆ ಒಂದು ನೆಲದ ಮೇಲೆ ಮನುಗುವ ಸಂದರ್ಭದಲ್ಲಿ ಆ ಒಂದು ರೋಗಾಣುಗಳು ಆ ಕೆಚ್ಚಲಿನ ಮೂಲಕ ಅಂದರೆ ಮಲೆಯ ರಂಧ್ರದ ಮೂಲಕ ಆ ಒಂದು ಕೆಚ್ಚಲಿನಲ್ಲಿ ಹೋಗಿ ಒಳಗಡೆ ಇರತಕ್ಕಂಥ ಹಾಲಿನಲ್ಲಿ ಅವುಗಳ ಸಂಖ್ಯೆ ಅಭಿವೃದ್ಧಿಯಾಗಿ ಹಾಲನ್ನು ಅಶುದ್ಧ ಮಾಡ್ತದೆ. ಯಾಕಂತಂದ್ರೆ ಒಂದು ಶುದ್ಧ ಹಾಲು ಮತ್ತು ಅಶುದ್ಧ ಹಾಲು ಯಾವ ರೀತಿ ಬೇರ್ಪಡಿಸ್ತೀವಿ ಅಂತಂದರೆ, ಯಾವುದೇ ಹಾಲಿನಲ್ಲಿ ಒಂದು ಪ್ರತಿ ಒಂದು ML ಹಾಲಿನಲ್ಲಿ ಒಂದು ವೇಳೆ ರೋಗಾಣುಗಳ ಸಂಖ್ಯೆ ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ 200,000 ಜಾಸ್ತಿ ಇದ್ದರೆ ಅದು ಅಶುದ್ಧ ಹಾಲು ಅಂತ ಹೇಳ್ತೀವಿ. ಇಂಥ ಒಂದು ಅಶುದ್ಧ ಹಾಲು ಅದರ ಒಂದು ಕೀಪಿಂಗ್ ಕ್ವಾಲಿಟಿ ಅಂದರೆ ಅದನ್ನು ಭಾಳ ಹೊತ್ತು ನಾವು ಇಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ನಾವು ಭಾಳ ಹೊತ್ತು ಒಂದು ರೂಮ್ ಟೆಂಪ್ರೇಚರಲ್ಲಿ ಇಟ್ಟರೆ ಅದು ಬೇಗ ಕೆಟ್ಟು ಹೋಗುತ್ತೆ. ಸೊ ಈ ಇಂಥ ಒಂದು ಹಾಲನ್ನು ನಾವು ಶುದ್ಧವಾಗಿ ಹಾಲನ್ನು ಪಡಿಬೇಕಾದ್ರೆ ಇವೆಲ್ಲ ಕ್ರಮಗಳು ಅಂದರೆ ಒಳ್ಳೆಯ ಹಸುವಿನ ಆಯ್ಕೆ. ಒಳ್ಳೆಯ ಹಸುವಿನ ಆಯ್ಕೆ ಯಾಕಂತ ಹೇಳ್ತೀವಿ ಅಂತಂದರೆ, ಯಾವುದೇ ಒಂದು ಹಸುವನ್ನು ಖರೀದಿ ಮಾಡಬೇಕಾದ್ರೆ ನಾವು ಅದರ ಒಂದು ಮಲೆಯನ್ನು ನಾವು ಮುಟ್ಟಿ ಒಂದು ವೇಳೆ ಅದರಲ್ಲಿ ಯಾವುದೇ ಗಂಟುಗಳಿರಬಾರ್ದು ಅಂಥ ಒಂದು ಹಸುವಿನ ಆಯ್ಕೆ ಮಾಡ್ಕೋಬೇಕು. ಯಾಕಂದರೆ ಒಂದು ವೇಳೆ ಗಂಟುಗಳಿದ್ದು ಅದು ಮೊದಲು ಯಾವುದೋ ಒಂದು ಕೆಚ್ಚಲು ಬಾವಿಗೆ ಬಲಿಯಾಗಿತ್ತು ಅಂದರೆ ಅಂಥ ಒಂದು ಹಸು ನಮಗೆ ಆ ಶುದ್ಧ ಹಾಲು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಒಂದು ಕೆಚ್ಚಲಿನಲ್ಲಿ ಇರ್ತಕ್ಕಂಥ ಒಂದು ಕೆಚ್ಚಲು ಬಾವಿನ ಒಂದು ಗಂಟು ಅಂದರೆ ಅವರು ರೋಗಾಣುಗಳನ್ನು ಹಾಲಿನ ಮುಖಾಂತರ ಕೊಡ್ತಾ ಇರ್ತದೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಆ ಒಂದು ಒಳ್ಳೆಯ ಹಸುವಿನ ಆರೋಗ್ಯವಂತ ಹಸು ಅದು ಕೂಡ ಈ ಉದಾಹರಣೆ ನಮ್ಮ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಕ್ಷಯರೋಗದಿಂದ ಕೂಡ ಬಳಲ್ತಿರಬಾರ್ದು. ಒಂದು ವೇಳೆ ಕ್ಷಯರೋಗದಿಂದ ಬಳಲ್ತಾ ಇತ್ತು ಅಥವಾ ಈ ಬ್ರುಸೆಲ್ಲ ಅಂದರೆ ಕಂದು ರೋಗದಿಂದ ಬಳಲ್ತಾ ಇತ್ತು ಅಂದರೆ ಅಂಥ ಒಂದು ಹಸುಗಳಲ್ಲಿನೂ ಕೂಡ ಆ ಹಾಲಿನ ಮುಖಾಂತರನೂ ಕೂಡ ಈ ಒಂದು ರೋಗಾಣುಗಳು ಕ್ಷಯ ರೋಗಕ್ಕೆ ಸಂಬಂಧಂತ TB ಅಂದರೆ ರೋಗಾಣು ಇರ್ಬೋದು ಅಥವಾ ಕಂದು ರೋಗಕ್ಕೆ ಸಂಬಂಧ ಬ್ರುಸೆಲ್ಲ ರೋಗಕ್ಕೆ ಸಂಬಂಧಪಟ್ಟಂಥ ರೋಗಾಣುಗಳು ಹಾಲಿನಲ್ಲಿ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಆಯ್ಕೆ ಸಮಯದಲ್ಲಿನೂ ಕೂಡ ಒಳ್ಳೆಯ ಹಸುವಿನ ಆಯ್ಕೆ ಮಾಡಬೇಕು ಅನ್ನೋದು. ಎರಡನೇದಾಗಿ ಕೊಟ್ಟಿಗೆ ಸ್ವಚ್ಛತೆಯಾಗಿ ಇಟ್ಕೊಳ್ಳಿಕ್ಕೆ ಅದು ನಾವು ನಿಯಮಬದ್ಧವಾಗಿ ಕಟ್ಟಿಕೊಂಡು ಗಾಳಿ ಬೆಳಕು ಮತ್ತು ಇಳಿಜಾರು ಇರೋ ಹಾಗೆ ನೋಡ್ಕೋಬೇಕು. ಇವೆಲ್ಲ ಮಾಡಿದ ನಂತರ ಒಳ್ಳೆ ನೀರು ಕೊಡಬೇಕಾಗುತ್ತೆ. ನಾವು ಸ್ವಚ್ಛವಾದ ನೀರು ಕೊಡೋದ್ರಿಂದನೂ ಕೂಡ ನಾವು ಎಷ್ಟೋ ರೋಗಗಳನ್ನು ಈ ಒಂದು ಪ್ರಾಣಿಗಳಲ್ಲಿ ನಾವು ತಡೆಗಟ್ಟಬಹುದು. ಅಷ್ಟೇ ಅಲ್ಲ, ಮತ್ತು ಈ ಒಂದು ಹಾಲು ಹಿಂಡೋಕ್ಕಿಂತಲೂ ಮುಂಚೆ ಈ ಜಾನುವಾರು ಮೇಲೆ ಇರತಕ್ಕಂಥ ಕೊಳೆ ಅದನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಈ ಕೆಚ್ಚಲ ಮೇಲೆ ಈಗ ಹಸುಗಳು ಅಥವಾ ಎಮ್ಮೆಗಳು ಹೊರಗಡೆ ಹೋಗ್ತಾವೆ ಮೇಲಿಕ್ಕೆ, ಅಲ್ಲಿ ಕೆಸರು ಮಣ್ಣು ರಾಡಿ ಹಚ್ಕೊಂಡು ಅದರಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂಥ ಹಸುಗಳು ಒಂದು ವೇಳೆ ನಮ್ಮ ಹತ್ರ ನಾವು ಹಾಲು ಹಿಂಡೋಕ್ಕಿಂತ ಮುಂಚೆ ಯಾವುದೇ ಸ್ವಚ್ಛತೆ ಮಾಡಲಾರ್ದೆ ಹಿಂಡಲಿಕ್ಕೆ ಪ್ರಾರಂಭ ಮಾಡಿದರೆ ಆ ರೋಗಾಣುಗಳು ಹಾಲಿನಲ್ಲಿ ಮಿಶ್ರಣ ಆಗ್ತವೆ, ನಮ್ಮ ಕೈ ಮೂಲಕ ಅವು ಹಾಲಿನಲ್ಲಿ ಸೇರ್ಕೊತವೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಹಾಲು ಹಿಂಡೋಕ್ಕಿಂತಲೂ ಮುಂಚೆ ನಾವೇನು ಮಾಡಬೇಕಾಗುತ್ತೆ, ಕೆಚ್ಚಲನ್ನು ನೀರಿನ ಮುಖಾಂತರ ಅಥವಾ ಒಂದು ಒಳ್ಳೆಯ ವಿಚಾರ ಅಂತಂದರೆ ಹಸುವಿನ ತೊಳೆದ್ರೆ ನೀರಿನ ವ್ಯವಸ್ಥೆ ಇತ್ತು ಅಂತಂದರೆ ಹಸುವಿನ ತೊಳೆದ್ರೆ ಭಾಳ ಒಳ್ಳೆಯದು. ಹಸುವಿನ ಕಂಪ್ಲೀಟ್ ತೊಳೆಯೋಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಕೆಚ್ಚಲನ್ನಾದರೂ ನೀರಿನ ಮುಖಾಂತರ ತೊಳೆದು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಮಿಶ್ರಿತ ದ್ರಾವಣ ಮೂಲಕ ತೊಳೆದರೂ ಕೂಡ ಆ ಒಂದು ರೋಗಾಣುಗಳ ಸಂಖ್ಯೆ ಕೆಚ್ಚಲಿನ ಮೇಲೆ ಚರ್ಮದ ಮೇಲೆ ಇರತಕ್ಕಂಥ ರೋಗಾಣುಗಳ ಸಂಖ್ಯೆ ಕಡಿಮೆ ಮಾಡ್ಬೋದು. ತದನಂತರ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಹಸಿನೇ ಇಟ್ಕೊಂಡು ಹಂಗೆ ಹಾಲು ಹಿಂಡಬಾರ್ದು. ಒಂದು ಬಟ್ಟೆ ಇದ್ರಗೋಸ್ಕರನೆ ಬೇರೆ ಯಾವುದೇ ಕೆಲಸಕ್ಕೆ ಬಳಸಲಾರ್ದಂಥ ಸ್ವಚ್ಛವಾದ ಬಟ್ಟೆ ದಿನಾಲೂ ಒಗೆದು ಒಣಗಾಗ್ತಕ್ಕಂಥ ಒಂದು ಬಟ್ಟೆಯನ್ನು ತೊಗೊಂಡು ಕೆಚ್ಚಲನ್ನು ತೊಳೆದ ನಂತರ ಅದನ್ನು ಒರೆಸ್ಬೇಕಾಗುತ್ತೆ. ಅಲ್ಲಿ ಇರತಕ್ಕಂಥ ನೀರಿನ ಇದನ್ನು ಎಲ್ಲನೂ ಒರೆಸಿ ಒಣಗಿಸಿ ನಂತರ ನಾವು ಹಾಲು ಹಿಂಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾ ಹಾಲು ಹಿಂಡುವವರ ಕೈ ಕೂಡ ಭಾಳ ಮುಖ್ಯ. ಹಾಲು ಹಿಂಡುವವರ ಕೈ ಅಂತಂದರೆ ಈಗ ಯಾರೋ ನಮ್ಮ ಹಾಲು ಹಿಂಡೋರು ಸೆಗಣಿ ತೆಗೆದು ಅಥವಾ ಕಸ ಗುಡಿಸಿ ನಂತರ ಬಂದು ಹಾಗೆ ಹಾಲು ಹಿಂಡಲಿಕ್ಕೆ ಕೂಡಬಾರ್ದು. ರೈತರು ಏನು ಮಾಡಬೇಕು, ಸ್ವಚ್ಛವಾಗಿ ಸಾಬೂನು ಹಚ್ಚಿಕೊಂಡು ಕೈ ತೊಳೆದ್ರೆ ಆ ಒಂದು ರೈತನ ಕೈಯಲ್ಲಿ ರೋಗಾಣುಗಳ ಸಂಖ್ಯೆ ಕಡಿಮೆಯಾಗಿ ಒಂದು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡು ಶುದ್ಧ ಹಾಲು ಉತ್ಪಾದನೆ ಮಾಡ್ಬೋದು. ಅದಕ್ಕೋಸ್ಕರ ಕೈ, ರೈತನ ಕೈ ಕೂಡ ಭಾಳ ಮುಖ್ಯ. ರೈತನ ಕೈ ಅಷ್ಟೇ ಮುಖ್ಯ ಅಲ್ಲ, ಆ ವ್ಯಕ್ತಿಯ ಹಾಲು ಹಿಡ್ತಕ್ಕಂಥ ವ್ಯಕ್ತಿಯ ಆರೋಗ್ಯ ಕೂಡ ಮುಖ್ಯ. ಯಾಕಂತಂದ್ರೆ ಕೆಲವು ಜನರಿಗೆ ಕೆಮ್ಮು ಇರುತ್ತೆ, ನೆಗಡಿ ಇರುತ್ತೆ, ಅಥವಾ ಕ್ಷಯರೋಗ ಇರ್ತದೆ. ಅಂಥ ವ್ಯಕ್ತಿ ಹಾಲು ಹಿಡ್ತಕ್ಕಂಥ ಸಮಯದಲ್ಲಿ ಕೆಮ್ಮೋದಾಗಲಿ, ಸಿಂಬಳ ಸೀನೋದಾಗಲಿ, ಅಥವಾ ಬೀಡಿ ಸಿಗರೇಟ್ ದುಶ್ಚಟಗಳು ಮಾಡೋದಾಗಲಿ, ಇಂಥವೆಲ್ಲ ಮಾಡಿದರೆ ಆ ಹಾಲಿನ ಶುದ್ಧತೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ಲ, ಆ ಹಾಲು ಅಶುದ್ಧವಾಗುತ್ತೆ. ಸೊ ಇದು ಕೂಡ ಮುಖ್ಯ ಪಾತ್ರ ವಹಿಸುತ್ತೆ. ಇದಲ್ಲದೆ ಇನ್ನೂ ಕೆಲವೊಂದು ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂತಂದರೆ, ನಮ್ಮ ಕೊಟ್ಟಿಗೆಯಲ್ಲಿ ಒಂದು ಭಾಳಷ್ಟು ದನಗಳಿದ್ದರೆ ಮೊದಲು ಆರೋಗ್ಯವಂತ ಇರತಕ್ಕಂಥ ದನ, ಕೆಚ್ಚಲವೋ ಬರಲಾರ್ದ ಇರತಕ್ಕಂಥ ದನಗಳನ್ನು ಮೊಟ್ಟ ಮೊದಲನೇದಾಗಿ ನಾವು ಹಿಂಡಬೇಕಾಗುತ್ತೆ. ನಂತರ ಅನಾರೋಗ್ಯವಾಗಿರ್ತಕ್ಕಂಥದ್ದನ್ನು ಹಿಂಡಬೇಕು, ಅಥವಾ ಕೆಚ್ಚಲು ಬಾವು ಬಂದಂಥದ್ದನ್ನು ಹಿಂಡಬೇಕು. ಒಂದು ವೇಳೆ ಒಂದು ಆಕಳಿನಲ್ಲಿ ಮೂರು ಮಲೆಗಳು ಚೆನ್ನಾಗಿದ್ದು ಇನ್ನೂ ಒಂದು ಕೆಚ್ಚಲು ಬಾವು ಬಂದಿತ್ತಂದರೂ ಕೂಡ ಮೊದಲು ಆರೋಗ್ಯವಾಗಂತ ಇರತಕ್ಕಂಥ ಮಲೆಗಳನ್ನು ಹಿಂಡಿ, ನಂತರ ಕೊನೆಯದಾಗಿ ಅನಾರೋಗ್ಯವಾಗಿರ್ತಕ್ಕಂಥ ಅಂದರೆ ಕೆಚ್ಚಲು ಬಾವು ಬರ್ತಕ್ಕಂಥದ್ದನ್ನು ಹಿಂಡಬೇಕಾಗುತ್ತೆ. ಈ ಒಂದು ನಾವು ಮುಂಜಾಗ್ರತೆ ಕ್ರಮಗಳನ್ನು ಶುದ್ಧ ಹಾಲಿನ ಉತ್ಪಾದನೆಯಲ್ಲಿ ವಹಿಸಬೇಕಾಗುತ್ತೆ. ಇಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ಹೇಳಬೇಕಾದ್ರೆ, ಯಾವುದೇ ಒಂದು ಹಸುವಿನ ಹಾಲು ಹಿಂಡಬೇಕಾದ್ರೆ ಮೊಟ್ಟ ಮೊದಲನೇ ಒಂದು ಎರಡು ಹತ್ತು ತೊರೆಗಳನ್ನು ನಾವು ಹಿಂಡಿ ಒಂದು ಬೇರೆ ಪಾತ್ರೆಯಲ್ಲಿ ಹಿಂಡಿ ಆ ಹಾಲನ್ನು ಚರಂಡಿಯಲ್ಲಿ ಒಕ್ಕಡಬೇಕಾಗುತ್ತೆ. ಬಟ್ ಹಾಲನ್ನು ನಾವು ಮುಖ್ಯವಾದ ಪಾತ್ರೆಯಲ್ಲಿ ಮಿಕ್ಸ್ ಮಾಡಬಾರ್ದು. ಯಾಕಂದರೆ ಮೊಟ್ಟ ಮೊದಲನೇದು ಒಂದು ಎರಡು ತೊರೆಗಳಲ್ಲಿ ರೋಗಾಣುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಯಾಕಂದರೆ ನಮಗೆಲ್ಲ ಗೊತ್ತಿದೆ, ಮೊಲೆಯ ರಂಧ್ರದ ಮೂಲಕ ಬರ್ತಕ್ಕಂಥ ರೋಗಾಣುಗಳು ಆ ಒಂದು ಮೊದಲ ಎರಡು ತೊರೆಗಳಲ್ಲಿ ಅವುಗಳ ಸಂಖ್ಯೆ ಜಾಸ್ತಿ ಇದ್ದು ಅವು ಕಲುಷಿತವಾಗಿರುತ್ತವೆ. ಅದನ್ನು ನಾವು ಒಕ್ಕಡಬೇಕು. ನಂತರ ಬರ್ತಕ್ಕಂಥ ಹಾಲನ್ನು ನಾವು ಹಾಲಿನ ಒಂದು ಪಾತ್ರೆಯಲ್ಲಿ ಹಿಂಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಶುದ್ಧ ಹಾಲು ಉತ್ಪಾದನೆಯಲ್ಲಿ ಶುದ್ಧತೆಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದರ ನಂತರ ನಾವೆಲ್ಲ ಹಾಲನ್ನು ಆದಷ್ಟು ಸಮಯ ವೇಸ್ಟ್ ಮಾಡಲಾರ್ದಂಗೆ ಕಂಟಿನ್ಯೂಸ್ ಆಗಿ ಹಿಂಡಿ, ಹಾಲು ಹಿಂಡಿದ ನಂತರ ಆದಷ್ಟು ಬೇಗನೆ ನಾವು ಅದನ್ನು ಸೊಸೈಟಿಗೆ, ಅಂದರೆ ಈಗ ನಮ್ಮ KMF ಸೊಸೈಟಿ ರೈತರು ಅವರ ಒಕ್ಕೂಟಕ್ಕೆ ಅಂದರೆ ಸೊಸೈಟಿಗೆ ಒಯ್ದು ಹಾಲು ಹಾಕ್ತಾರೆ. ತಕ್ಷಣ ಒಯ್ಬೇಕು, ಯಾಕಂದರೆ ಅದನ್ನು ನಾವು ರೂಮ್ ಟೆಂಪ್ರೇಚರಲ್ಲಿ ಎಷ್ಟು ಜಾಸ್ತಿ ಹೊತ್ತು ಇಡ್ತೀವಿ, ಒಂದು ಅವುಗಳಲ್ಲಿ ಇರ್ತಕ್ಕಂಥ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾವು ಯಾವ ರೀತಿ ಇದು ಮಾಡಬೇಕು ಅಂತಂದರೆ, ನಮ್ಮದು ಬೆಳಗ್ಗೆ ಎಷ್ಟು ಗಂಟೆಗೆ ಹಾಲಿನ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಉದಾಹರಣೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ 6:00 ನಮ್ಮ ಒಂದು ಹಾಲು ಹಿಂಡೋ ಕಾರ್ಯಕ್ರಮ ಹಾಕ್ಕೊಂಡು ಆದಷ್ಟು ಬೇಗ ಮುಗಿಸ್ಕೊಂಡು ಅದನ್ನು ನಾವು ಸೊಸೈಟಿಗೆ ಒಯ್ಯಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದಂತಂದರೆ, ಆ ಪಾತ್ರೆಗಳಲ್ಲಿ ಏನು ಹಾಲಿನ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ನಂತರ ನಾವು ಸೊಸೈಟಿಗೆ ಒಯ್ಯೋ ಸಂದರ್ಭದಲ್ಲಿ ಅವುಗಳ ಮುಚ್ಚಳ ಅಂದರೆ ಮುಚ್ಚಿಕೊಂಡು ಒಯ್ಬೇಕು. ಯಾಕಂತಂದರೆ ಒಂದು ವೇಳೆ ತೆರೆದ ಮುಚ್ಚಳವಿಲ್ಲದ ಒಂದು ಪಾತ್ರೆಯಲ್ಲಿ ಒಯ್ದರೆ ಏನಾಗುತ್ತೆ, ನಾವು ಸೊಸೈಟಿಗೆ ಹೋಗೋವರೆಗೂ ದಾರಿಯಲ್ಲಿ ಬರ್ತಕ್ಕಂಥ ಧೂಳು ಕಲ್ಮಶಗಳು ಎಲ್ಲನೂ ಆ ಹಾಲಿನಲ್ಲಿ ಬಿಡೋಗೋಸ್ಕರ ಅವುಗಳಲ್ಲಿನೂ ಕೂಡ ರೋಗಾಣುಗಳಿರುತ್ತೆ, ಅದರಿಂದ ಕೂಡ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಇದನ್ನು ಕೂಡ ನಾವು ಪಾಲನೆ ಮಾಡಿದಲ್ಲಿ ಶುದ್ಧ ಹಾಲು ಉತ್ಪಾದನೆಯಲ್ಲಿ ನಾವು ಒಂದು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲನೂ ಮಾಡೋದ್ರ ಮೂಲಕ ನಾವು ಹಾಲಿನ ಒಂದು ಕೀಪಿಂಗ್ ಕ್ವಾಲಿಟಿ ಅಂದರೆ ಇಡ್ತಕ್ಕಂಥ ಒಂದು ಜಾಸ್ತಿ ಅವಧಿಯನ್ನು ನಾವು ಮೇಂಟೈನ್ ಮಾಡ್ಬೋದು. ಮತ್ತು ಇಲ್ಲಿವರೆಗೆ ನಾವು ಯಾಕೆ ಕೇರ್ ತೊಗೋಬೇಕಂತಂದರೆ, ಈಗ ಸೊಸೈಟಿಗೆ ಹೋದ ತಕ್ಷಣ ಅವ್ರು ಏನು ಮಾಡ್ತಾರೆ, ಕೂಲಿಂಗ್ ಸಿಸ್ಟಮಲ್ಲಿ ಇಡ್ತಾರೆ. ಅಂದರೆ ಆ ಒಂದು ಹಾಲಿನ ಉಷ್ಣತೆಯನ್ನು ಕಡಿಮೆ ಮಾಡಿ ಫ್ರೀಜಿಂಗ್ ರೆಫ್ರಿಜರೇಟ್ರಲ್ಲಿ ಇಡೋದಾಗಲಿ ಅಥವಾ ಕೂಲಿಂಗ್ ಇದರಲ್ಲಿ ಇಡೋದಾಗಲಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಆ ಹಾಲಿನಲ್ಲಿ ಇರ್ತಕ್ಕಂಥ ರೋಗಾಣುಗಳ ಸಂಖ್ಯೆ ವೃದ್ಧಿ ಆಗೋದನ್ನು ನಾವು ತಡೆಗಟ್ಟಬೋದು. ಮುಂದೆ ಏನು ಮಾಡ್ತಾರೆ, ಆ ಬಲ್ಕ್ ಕೂಲರ್ನಿಂದ ವೆಹಿಕಲ್ ಮೂಲಕ ಪ್ಯಾಕಿಂಗ್ ಯೂನಿಟ್ ಅಂದರೆ ಹಾಲು ಪ್ಯಾಕನ್ನು ಮಾಡ್ತಕ್ಕಂಥ ಕೇಂದ್ರಕ್ಕೆ ಹೋಗಿದ್ರೆ ಅಲ್ಲಿ ಪಾಶ್ಚರೀಕರಣ ಮಾಡ್ತಾರೆ. ಪಾಶ್ಚರೀಕರಣ ಮಾಡೋವರಿಗೆ ನಾವು ಈ ಒಂದು ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗಲಾರ್ದಂಗೆ ನೋಡ್ಕೊಳ್ಳೋಕ್ಕೆ ಇವೆಲ್ಲ ಕ್ರಮಗಳನ್ನು ಮಾಡಿದ್ದೀವಿ. ಒಂದ್ಸಾರಿ ಪಾಶ್ಚರೀಕರಿಸಿದರೆ ಅಲ್ಲಿ ಏನಾಗುತ್ತೆ, ಆ ಒಂದು ಹಾಲು ಟೆಂಪ್ರೇಚರ್ ಜಾಸ್ತಿ ಹೀಟ್ ಮಾಡಿ ಮತ್ತು ತಂಪು ಮಾಡ್ತಾರೆ. ಇದರಿಂದ ಪಾಶ್ಚರೀಕರಣದಿಂದ ಅಲ್ಲಿ ಇರ್ತಕ್ಕಂಥ ರೋಗಾಣುಗಳು ಸಾಯ್ತವೆ. ಸೊ ನಂತರ ನಾವು ಆ ಪ್ಯಾಕೆಟ್ ಮಾಡಿದ ಮೇಲೆ ಹಾಲು ಎಷ್ಟು ದಿವಸ ಆದರೂ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಹಾಲು ಶುದ್ಧ ಒಂದು ಹಾಲು ನಾವು ಮಾಡೋದ್ರಿಂದ ನಮಗೆ ಈ ಒಂದು ಹಾಲಿನ ಬೇಡಿಕೆ, ನಾವು ತಯಾರಿಸಿದ ಹಾಲಿನ ಬೇಡಿಕೆ ಬೇರೆ ದೇಶಗಳಿಗೂ ಕೂಡ ನಾವು ಈ ಶುದ್ಧ ಹಾಲನ್ನು ಕಳಿಸಿ ಅತಿ ಹೆಚ್ಚಿನ ಇನ್ನೂ ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭವನ್ನು ನಮ್ಮೆಲ್ಲ ರೈತರು ಪಡಿಬೇಕಂಥೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತಾಯಿದ್ದೆ. ಗ್ರೇಡಿಂಗ್ ಅಂತ ಹೇಳ್ತಾರೆ, ಗ್ರೇಡಿಂಗ್ ನಮ್ಮ ಒಂದು ರೈತ ಬಾಂಧವರು ಈ ಶುದ್ಧ ಹಾಲಿನ ಜೊತೆ ಕೆಲವೊಂದು ಸಲ ನೀರನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಗ್ರೇಡಿಂಗ್ ಸಿಗೋದಿಲ್ಲ. ಈ ಗ್ರೇಡಿಂಗನ್ನು ಒಂದು ಉತ್ತಮವಾಗಿ ಕಾಪಾಡ್ಕೋಬೇಕಪ್ಪ ಅಂತಂದರೆ ರೈತ ಬಾಂಧವರು ಏನು ಮಾಡಬೇಕಾಗ್ತದೆ? ನಾನು ಇದುವರೆಗೆ ಏನು ಹೇಳಿದೆ, ಶುದ್ಧ ಹಾಲು ಉತ್ಪಾದನೆ ಅಂತಂದರೆ ಕೇವಲ ರೋಗಾಣುಗಳ ಸಂಖ್ಯೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅದರಲ್ಲಿ ಇರತಕ್ಕಂಥ ಬೇರೆ ಪದಾರ್ಥಗಳ ಮಿಶ್ರಣ. ಈಗ ನೀವು ಹಾಲಿನಲ್ಲಿ ನೀರು ಸೇರಿಸೋದಾಗಿರ್ಬೋದು, ಕೆಲವು ಜನ ಹಾಲಿನಲ್ಲಿ ಫ್ಯಾಟ್ ಒಳ್ಳೆ ರೀಡಿಂಗ್ ಬರಲಿ ಅಥವಾ ಒಳ್ಳೆ ಫ್ಯಾಟ್ ಪರ್ಸೆಂಟೇಜ್ ಬರಲಿ, ಒಳ್ಳೆ SNF ಬರಲಿ ಅಂತೇಳಿ ಕೆಲವು ಬೇರೆ ಪದಾರ್ಥಗಳನ್ನು ಸೇರಿಸ್ತಾರೆ. ಅಂಥ ಪದಾರ್ಥಗಳನ್ನು ಸೇರಿಸ್ಬಾರ್ದು. ಸೊ ಅಂಥ ಪದಾರ್ಥಗಳು ಸೇರಿಸಿದ್ರೆ ಅದು ಕೂಡ ಅಶುದ್ಧ ಹಾಲಾಗುತ್ತೆ, ಅಥವಾ ನೀರು ಸೇರಿಸಿದ್ರು ಕೂಡ ಅಶುದ್ಧ ಹಾಲಾಗುತ್ತೆ. ಸೊ ನಾವು ಏನೇ ಇದ್ದರೂ ಒಳ್ಳೆ ಫ್ಯಾಟ್ ಪರ್ಸೆಂಟೇಜು ಒಳ್ಳೆ ಕೊಬ್ಬಿನಾಂಶ ಅಥವಾ ಒಳ್ಳೆ SNF ಬರಲಿಕ್ಕೆ ಒಳ್ಳೆ ಪಶು ಆ ಒಂದು ಪಶುವಿಗೆ ಒಳ್ಳೆ ಆಹಾರ ಕೊಡೋದ್ರ ಮೂಲಕ, ಸಮತೋಲನ ಪಶು ಆಹಾರ ಕೊಡೋದ್ರ ಮೂಲಕ ಅಥವಾ ಬೈಪಾಸ್ ಆಹಾರ ಕೊಡೋದ್ರ ಮೂಲಕ ನಾವು ಈ ಒಂದು ಫ್ಯಾಟ್ ಪರ್ಸೆಂಟೇಜ್ ಆಗಲಿ ಅಥವಾ SNF ಆಗಲಿ ಜಾಸ್ತಿ ಮಾಡ್ಕೊಳ್ಬೇಕು. ವಿನಃ ಅದರಲ್ಲಿ ಕೆಲವು ಹಾಲಿನಲ್ಲಿ ಕೆಲವು ಮಿಶ್ರಣ ಮಾಡೋ ಮೂಲಕ ಮಾಡಬಾರ್ದು. ಸೊ ಯಾಕಂದರೆ ಅದು ಕೂಡ ಅಶುದ್ಧ ಹಾಲಾಗುತ್ತೆ. ಇದು ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ವಿಷಯ ಹೇಳಬೇಕಂತಂದರೆ ನಾವು ಬಳಸ್ತಕ್ಕಂಥ ರಾಸಾಯನಿಕಗಳು, ಈ ನಾವು ದನಗಳಿಗೆ ಕೊಡ್ತಕ್ಕಂಥ ಮೇವಿನಲ್ಲಿ ಕೂಡ ಕೆಲವು ರಾಸಾಯನಿಕಗಳನ್ನು ಬಳಸ್ತೀವಿ, ಅದನ್ನು ಕೂಡ ನಾವು ನೋಡಿ ಬಳಸಬೇಕಾಗುತ್ತೆ. ಅತಿ ಹೆಚ್ಚಿನ ರಾಸಾಯನಿಕ ಬಳಸಿ ಆ ಒಂದು ರಾಸಾಯನಿಕ ಇರ್ತಕ್ಕಂಥ ಮೇವು ನಾವು ಜಾನುವಾರಿಗೆ ಕೊಟ್ಟರೂ ಕೂಡ ಅದು ಕೂಡ ಹಾಲಿನಲ್ಲಿ ಬಂದು ಆ ಹಾಲಿನಲ್ಲಿ ಇರ್ತಕ್ಕಂಥ ರಾಸಾಯನಿಕಗಳು ಆ ಹಾಲು ಅಶುದ್ಧ ಆಗಲಿಕ್ಕೆ ಕಾರಣ ಆಗ್ತದೆ. ಅಂಥ ಹಾಲನ್ನು ಕೂಡ ಒಂದು ವೇಳೆ ಆ ಕೆಮಿಕಲ್ ರೆಸಿಡ್ಯೂಸ್ ಅದರಲ್ಲಿ ಇದ್ದರೆ ಅಥವಾ ಕೆಲವು ಸಂದರ್ಭದಲ್ಲಿ ನಾವು ಚಿಕಿತ್ಸೆ ಮಾಡಿಸ್ತೀವಿ ದನಗಳಿಗೆ, ಸೊ ಅಂಥ ಚಿಕಿತ್ಸೆ ನೀಡಿದಾಗೂ ಉದಾಹರಣೆ ಕೆಲವು ಆ್ಯಂಟಿಬಯೋಟಿಕ್ಕು ಕೆಲವು ಇಂಜೆಕ್ಷನ್ಸ್ ಕೊಟ್ಟಾಗ ಡಾಕ್ಟರ್ ಹೇಳ್ತಾರೆ ಒಂದು ವಾರ ಅಥವಾ 15 ದಿವಸ ಅಥವಾ 21 ದಿವಸದವರೆಗೆ ಈ ಹಾಲನ್ನು ನೀವು ಸೇವಿಸಬೇಡ್ರಿ ಅಥವಾ ಹಾಕಬೇಡ್ರಿ ಅಂತೇಳಿ. ಅಂಥ ಸಂದರ್ಭಗಳು ಕೂಡ ನಾವು ಕೆಚ್ಚಲು ಕಟ್ಟುನಿಟ್ಟಾಗಿ ಈ ಒಂದು ಪಾಲನೆ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ನಾವು ಅಂಥ ಹಾಲನ್ನು ನಾವು ಸೊಸೈಟಿಗೆ ಹಾಕಿದರೆ ಆ ಇರ್ತಕ್ಕಂಥ ಕೆಮಿಕಲ್ ರೆಸಿಡ್ಯೂಸ್ ಏನಿರುತ್ತೆ ಅದು ಕೂಡ ಹಾಲನ್ನು ಅಶುದ್ಧವಾಗಲಿಕ್ಕೆ ಕಾರಣ ಆಗುತ್ತೆ. ಸೊ ಇವೆಲ್ಲನೂ ಕೂಡ ನಾವು ಮಾಡಿದರೆ ಮಾತ್ರ ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ. ಮತ್ತು ಒಳ್ಳೆ ಪಶು ಆಹಾರ, ಒಳ್ಳೆ ಹಸಿರು ಮೇವು ಇವನ್ನೆಲ್ಲ ಕೊಡೋದ್ರಿಂದ ನಾವು ಒಳ್ಳೆ ಕೊಬ್ಬಿನಾಂಶ ಮತ್ತು SNF ಪಡೀಲಿಕ್ಕೆ ಸಾಧ್ಯ. ಸೊ ನನ್ನ ಒಂದು ಮೊಬೈಲ್ ಸಂಖ್ಯೆ, ದೂರವಾಣಿ ಸಂಖ್ಯೆ, ರೈತರು ಯಾವುದೇ ಒಂದು ತಮ್ಮ ಒಂದು ವಿಚಾರಗಳ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕೇಳ್ಬೋದು. ನನ್ನ ನಂಬರನ್ನು ತಾವು ಬರ್ಕೋಬೋದು, 9 4 4 8 7 9 4 7 3 5 7 9 4 7 3 5 7 ಕೇಳ್ತಾರಲ್ಲ ರೈತ ಬಂದವ್ರೆ, ರೈತ ಬಂಧುವರೇ, ಇದುವರೆಗೂ ಶುದ್ಧ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಪ್ರಹ್ಲಾದ್ ಉಬಳೆ ಅವರಿಂದ ಮಾಹಿತಿ ಮಾಡಿಕೊಂಡ್ರಿ. ಬನ್ನಿ ರೈತ ಬಂಧುವರೇ, ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು ಈಗ ನೋಡೋಣ. ಪೇಟೆ ಧಾರಣೆ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಮೊದಲಿಗೆ ರಾಯಚೂರು ಮಾರುಕಟ್ಟೆಯ ದರಗಳು, ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಹತ್ತಿ ಹೈಬ್ರಿಡ್ 44, ಕ್ವಿಂಟಾಲಿಗೆ ಕನಿಷ್ಠ 8,000 ರೂಪಾಯಿಗಳು, ಗರಿಷ್ಠ 9,000 ರೂಪಾಯಿಗಳು. ಇನ್ನು ನೆಲಗಡಲೆ ಶೇಂಗಾ 5,355 ರೂಪಾಯಿಗಳಿಂದ 5,935 ರೂಪಾಯಿಗಳು, ಈರುಳ್ಳಿ 400 ರೂಪಾಯಿಗಳಿಂದ 2,025 ರೂಪಾಯಿಗಳು, ಭತ್ತ ರಾಜಹಂಸ 1,581 ರೂಪಾಯಿಗಳಿಂದ 1,692 ರೂಪಾಯಿಗಳು, ಭತ್ತ ಸೋನಮಸೂರಿ 1,635 ರೂಪಾಯಿಗಳಿಂದ 2,569 ರೂಪಾಯಿಗಳು. ಇನ್ನು ಲಿಂಗ್ಸುಗೂರು ಮಾರುಕಟ್ಟೆಯಲ್ಲಿ ಸೋನ ಭತ್ತ 2,775 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಮತ್ತು ಲಿಂಗ್ಸೂರು ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ರೈತ ಬಾಂಧವರೇ, ಮುಂದಿನ 5 ದಿನಗಳ ರಾಯಚೂರು ತಾಲೂಕಿನ ಹವಾಮಾನ ಮುನ್ಸೂಚನೆ. ಹವಾಮಾನ ಮುನ್ಸೂಚನೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 30-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 17-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 60% ~89% ಕನಿಷ್ಠ ಆರ್ದ್ರತೆಯ 20-48% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬಿತ್ತನೆಯಾದ 20-25 ದಿನದ ಹಿಂಗಾರಿ ಜೋಳ ಕಡಲೆ ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ಫ್ಲೋನೋಫಿಕ್ಸ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕಡಲೆ ಬಿತ್ತಿದ 35 ದಿನಗಳ ನಂತರ 20 ppm NA ಸಿಂಪಡಿಸಬೇಕು. ಇದರಿಂದ ಬೆಳೆ ಸದೃಢ ಮತ್ತು ಆರೋಗ್ಯವಾಗಿ ಬೆಳೆದು ಹೆಚ್ಚುವರಿ ಇಳುವರಿ ಕೊಡುತ್ತದೆ. ಕಡಲೆ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಇನ್ನು ಮುಂಚಿತವಾಗಿ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆ ನೋಡಿಕೊಂಡು ಹತ್ತಿ ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ